ಡಾಕ್ಟರ್ ಮುರಳೀಧರ ಆಚಾರ್. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಾಲಾ ಸಾಮ್ರಾಣ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ. ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ. ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ. ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ಆತ್ಮೀಯ ಕೇಳುಗರೆ, ಇದು ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದ 805 ಸಂಚಿಕೆ. ಇವತ್ತಿನ ವಿಷಯ ನಿಮಗೆಲ್ಲರಿಗೆ ಗೊತ್ತಿರುವಂತೆ ಪ್ರೋಸ್ಟೇಟ್ ಗ್ರಂಥಿಯ ಸಮಸ್ಯೆಗಳು. ಇವತ್ತಿನ ನಿಮ್ಮ ಎಸ್ಡಿಎಂ ಡಾಕ್ಟರ್ ಡಾಕ್ಟರ್ ಮುರಳೀಧರ್ ಆಚಾರ್. ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಯುರಾಲಜಿ ವಿಭಾಗ ಎಸ್ಡಿಎಂ ಆಸ್ಪತ್ರೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇವತ್ತು ನೀವು ಕರೆ ಮಾಡಬಹುದು, ನಿಮ್ಮ ಸಮಸ್ಯೆಗಳಿಗೆ ಉತ್ತರಗಳನ್ನು ಪಡೆದುಕೊಳ್ಳಬಹುದು. ಡಾಕ್ಟರ್ ಅವರ ಕಿರುಪರಿಚಯ ನಿಮಗೋಸ್ಕರ. ಡಾಕ್ಟರ್ ಮುರಳೀಧರ್ ಆಚಾರ್ ಇವರು ಮೂಲತಃ ಹುಬ್ಬಳ್ಳಿಯವರಾಗಿದ್ದು, ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಹುಬ್ಬಳ್ಳಿಯಲ್ಲೇ ಪಡೆದಿದ್ದಾರೆ. 2003 ತಮ್ಮ MBBS ಪದವಿಯನ್ನು KS ಹೆಗ್ಡೆ ಅಕ್ಯಾಡೆಮಿ, ಮೆಡಿಕಲ್ ಅಕ್ಯಾಡೆಮಿ, ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯ ಬೆಂಗಳೂರಿನಿಂದ ಪಡೆದುಕೊಂಡು 2011 ತಮ್ಮ MS ಸ್ನಾತಕೋತ್ತರ ಪದವಿಯನ್ನು JSS ಮೆಡಿಕಲ್ ಕಾಲೇಜು, JSS ವಿಶ್ವವಿದ್ಯಾಲಯ ಮೈಸೂರಿನಿಂದ ಪಡೆದುಕೊಂಡಿರ್ತಾರೆ. ಡಾಕ್ಟರ್ ಮುರಳೀಧರ್ ಆಚಾರ್ ಇವರು ನಾರಾಯಣ ಹೃದಯಾಲಯ ಬೆಂಗಳೂರಿನಿಂದ ಡಾಕ್ಟರೇಟ್ ಆಫ್ ನ್ಯಾಷನಲ್ ಬೋರ್ಡ್ ಯುರಾಲಜಿ ಎಂಬ ಇನ್ನೊಂದು ಉನ್ನತ ಪದವಿಯನ್ನು ಪಡೆದುಕೊಂಡು, ಇವರು August 2021 STM ವಿಶ್ವವಿದ್ಯಾಲಯದ ಯುರಾಲಜಿ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಡಾಕ್ಟರ್ಗೆ ಆತ್ಮೀಯ ಸ್ವಾಗತ. ಈಗ ಡಾಕ್ಟರ್ ಕೆಲವು ಮಾಹಿತಿಗಳನ್ನು ಈ ವಿಷಯದ ಕುರಿತಾಗಿ ನಿಮಗೆ ತಿಳಿಸಿಕೊಡ್ತಾರೆ, ನಂತರ ನೀವು ನಿಮ್ಮ ಪ್ರಶ್ನೆಯನ್ನು ಡಾಕ್ಟರ್ಗೆ ನೇರವಾಗಿ ಕೇಳಬಹುದು. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾನು ಪ್ರೋಸ್ಟೇಟ್ ಗ್ರಂಥಿಯ ಸಮಸ್ಯೆಗಳು ಇದ್ರ ಮೇಲೆ ಮಾತನಾಡಲಿದ್ದೇನೆ. ಮೊದಲೇದಾಗಿ ನೋಡೋಣ, ಇದು ಪ್ರೋಸ್ಟೇಟ್ ಗ್ರಂಥಿ ಅಂದ್ರೇನು. ಇದು ಕೇವಲ ಪುರುಷರಲ್ಲಿ ಕಾಣಿಸ್ಕೊಳ್ಳುವಂಥ ಒಂದು ಗ್ರಂಥಿ, ಸಂತಾನೋತ್ಪತ್ತಿಗೆ ಒಂದು ಸಂಬಂಧಿಸಿದಂಥ ಒಂದು ಅಂಗ ಅಂತ ಹೇಳ್ಬೋದು. ಒಂದು ಅಡಲ್ಟ್ ಏಜ್ ಗ್ರೂಪಲ್ಲಿ ಅದೊಂದು 20 ಒಂದು ಸೈಜಲ್ಲಿ ಇರುತ್ತೆ. ಮೂತ್ರಕೋಶದ ಕೆಳಗಡೆ ಭಾಗದಲ್ಲಿ ಇರುತ್ತೆ ಇದು ಗ್ರಂಥಿ. ಮೂತ್ರನಾಳ ಅನ್ನೋದು ಮೂತ್ರಕೋಶದಿಂದ ಬರುವಾಗ ಈ ಗ್ರಂಥಿಯ ಮೂಲಕ ಪಾಸಾಗಿ ಹೋಗುತ್ತೆ. ಈ ಗ್ರಂಥಿಯಿಂದ ಅದು ಸಿಕ್ರೀಟ್ ಆಗುವಂಥ ಒಂದು ಫ್ಲೂಯಿಡ್ ಏನಿರುತ್ತೆ, ಅದು ವೀರಾಣುಗಳಿಗೆ ಒಂದು ಪೋಷಕಾಂಶದ ಅಂಶವನ್ನು ಕೊಡ್ತದೆ. ಮತ್ತು ಈ ಗ್ರಂಥಿ ಒಂದು ಜೀವನಾವಸ್ಥೆಯಲ್ಲಿ ಎರಡು ಹಂತದಲ್ಲಿ ಬೆಳವಣಿಗೆ ಜಾಸ್ತಿ ಇರುತ್ತೆ. ಒಂದು ಪ್ರೌಢಾವಸ್ಥೆ, ಮತ್ತು ಇನ್ನೊಂದು 45 ಆದ ನಂತರ. ಒಂದು ಮಾತಿದೆ, ಪ್ರೋಸ್ಟೇಟ್ ಗ್ರಂಥಿಯ ಕಾಯಿಲೆಗಳು ಸಾಮಾನ್ಯವಾಗಿ ವಯಸ್ಸಾದವರಲ್ಲಿ ನೋಡೋಕ್ಕೆ ಸಿಗುತ್ತೆ ಅಂತ, 60 ಹತ್ತತ್ರ ಆ ಏಜ್ ಗ್ರೂಪಲ್ಲಿ. ಅದು ನಿಜ. ಪ್ರೋಸ್ಟೇಟ್ ಗ್ರಂಥಿಯ ಹಿಗ್ಗುವಿಕೆ ಅನ್ನೋ ಒಂದು ಕಾಯಿಲೆ ಹತ್ತತ್ರ 55 ಆದವರಲ್ಲಿ ಒಂದು 25% ಒಂದು ಜನರಲ್ಲಿ ಇರುತ್ತೆ. ಹಾಗೆ 70 ಆಗ್ತಿದ್ದಂಗೆ ಅದು ಒಂದು 50% ಒಂದು ಜನರಲ್ಲಿ ಕಾಣುವಂಥ ಒಂದು ಸಮಸ್ಯೆ, ಕಾಮನ್ ಒಂದು ಸಮಸ್ಯೆ ಅಂತ ಹೇಳ್ಬೋದು. ಸೊ ಮತ್ತು ಯಾರಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ, ಅವ್ರ ತಂದೆಯಲ್ಲಿರುತ್ತೆ ಅಥವಾ ಅವರು ಅಣ್ಣ ತಮ್ಮಂದ್ರಲ್ಲಿ ಇರುತ್ತೆ, ಸೊ ಅವರು ಒಂದು ಸ್ವಲ್ಪ ಹೈಯರ್ ರಿಸ್ಕಲ್ಲಿ ಬರ್ತಾರೆ ಈ ಥರ ರೋಗಗಳಿಗೆ. ಮುಂದೆ ನೋಡೋಣ ಹಾಗಾದರೆ ಈ ಪ್ರೋಸ್ಟೇಟ್ ಗ್ರಂಥಿಯಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂಥ ರೋಗಗಳು ಯಾವುದೆಲ್ಲ. ಮೊದಲೇದಾಗಿ ಇನ್ಫೆಕ್ಷನ್ ಅಂತ ಹೇಳ್ಬೋದು, ಇದನ್ನು ನಾವು ಪ್ರೋಸ್ಟೇಟೈಟಿಸ್ ಅಂತ ಹೇಳ್ತೀವಿ. ಮತ್ತು ಎರಡನೇದಾಗಿ ಇದೇ ಇನ್ಫೆಕ್ಷನಿಂದ ಕೆಲವೊಬ್ಬರಲ್ಲಿ ಆ ಗ್ರಂಥಿಯಲ್ಲಿ ಆ್ಯಪ್ಸಸ್ ಪಸ್ ಆಗಿಬಿಡತ್ತೆ, ಪ್ರೋಸ್ಟೇಟ್ ಆ್ಯಪ್ಸಸ್ ಅಂತ ಹೇಳ್ತೀವಿ. ಮೂರನೇದಾಗಿ ಪ್ರೋಸ್ಟೇಟ್ ಗ್ರಂಥಿಯ ಹಿಗ್ಗುವಿಕೆ, ಇದು ಒಂದು ನಾನ್ ಕ್ಯಾನ್ಸರಸ್ ಕಂಡೀಷನ್ನು, ಗ್ರಂಥಿ ದೊಡ್ಡದಾಗ್ಬಿಟ್ಟಿರುತ್ತೆ, ಇದರಿಂದ ಅವ್ರಿಗೆ ಮೂತ್ರ ಮಾಡೋಕ್ಕೆ ತೊಂದರೆ ಆಗುತ್ತೆ. ನಾಲ್ಕನೇದಾಗಿ ಅದು ಪ್ರೋಸ್ಟೇಟ್ ಕ್ಯಾನ್ಸರ್. ಹಾಗಾದರೆ ಈ ಪ್ರೋಸ್ಟೇಟ್ ಕಾಯಿಲೆಯ ಲಕ್ಷಣಗಳು ಹೇಗಿರ್ತವೆ ಅಂಥೇಳಿ, ಕೆಲವೊಂದು ಕಂಡೀಷನ್ ಈಗ ನಾನೇನು ಮೆನ್ಷನ್ ಮಾಡಿದೆ ಅದರಲ್ಲಿ ಇನಿಷಿಯಲಿ ಯಾವುದೇ ಒಂದು ಲಕ್ಷಣಗಳು ಕಾಣಲಿಕ್ಕಿಲ್ಲ. ಅದೇ ರೀತಿ ಮತ್ತು ಈ ಲಕ್ಷಣಗಳು ಕೂಡ ನಾನು ಹೇಳಿದ ಕಂಡೀಷನ್ಗೆ ಅನುಗುಣವಾಗಿ ಕಾಣಿಸ್ತವೆ. ಮೊದಲೇದಾಗಿ ಇನ್ಫೆಕ್ಷನ್ ಪ್ರೋಸ್ಟಟೈಟಿಸ್ ಅಂತ ಹೇಳಿದೆ, ಅದರಲ್ಲಿ ಯಾವ ಥರ ಇರುತ್ತೆ, ಅವ್ರಿಗೆ ಉರಿ ಮೂತ್ರ ಇರುತ್ತೆ, ಜ್ವರ ಬರುತ್ತೆ, ಚಳಿ ಬರುತ್ತೆ, ಕೆಳಗಡೆ ಹೊಟ್ಟೆಯಲ್ಲಿ ಒಂದು ವೇಗ ಪೇನ್ ಇರುತ್ತೆ, ಮತ್ತು ಅದರಿಂದ ಮೂತ್ರ ಮಾಡೋಕ್ಕವ್ರಿಗೂ ತೊಂದರೆ ಆಗ್ತಿರುತ್ತೆ. ಸೊ ಇದುವೆಲ್ಲ ಒಂದು ಇನ್ಫೆಕ್ಷನಲ್ಲಿ ಕಾಣಿಸ್ಕೊಳ್ಳೋ ಅಂಥ ಒಂದು ಲಕ್ಷಣಗಳು. ಅದೇ ರೀತಿ ಪ್ರೋಸ್ಟೇಟ್ ಗ್ರಂಥಿಯ ಹಿಗ್ಗುವಿಕೆ ಅಂತ ಹೇಳಿದೆ, ಇದರಲ್ಲಿ ಸಾಮಾನ್ಯವಾಗಿ ಕೆಲವೊಂದು ಇರಿಟೇಟಿವ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ, ಪದೇ ಪದೇ ಯೂರಿನ್ ಪಾಸ್ ಮಾಡೋದು, ಮತ್ತು ಅರ್ಜೆನ್ಸಿ ಇರುತ್ತೆ, ರಾತ್ರಿ ಒಂದು 3-4 ಸತಿ ಎದ್ಬಿಟ್ಟು ಯೂರಿನ್ ಪಾಸ್ ಮಾಡ್ತಾರೆ, ಈ ಥರ ಲಕ್ಷಣಗಳಿರುತ್ತೆ. ಇನ್ನು ಕೆಲವೊಬ್ಬರಿಗೆ ಪ್ಯಾಸೇಜ್, ಮೂತ್ರ ಬರೋ ಪ್ಯಾಸೇಜ್ ಬ್ಲಾಕ್ ಆಗಿರೋದಕ್ಕೆ ಆಗಿ ಲಕ್ಷಣಗಳು ಕಾಣ್ತವೆ. ಯಾವ ಥರ ಒಂದು ಸ್ಪೀಡ್ ಕಡಿಮೆ ಆಗಿಬಿಟ್ಟಿರತ್ತೆ, ಯೂರಿನ್ ಪಾಸ್ ಮಾಡುವಾಗ ಏನೋ ಹೆಸಿಟೇಷನ್ ಇರುತ್ತೆ, ಯೂರಿನ್ ಬಿಟ್ಬಿಟ್ಟು ಬರುತ್ತೆ, ಮತ್ತು ಪಾಸ್ ಮಾಡಿದ ನಂತರವೂ ಕೂಡ ಇನ್ನೂ ಹಾಗೆ ಮೂತ್ರಕೋಶದಲ್ಲಿ ಯೂರಿನ್ ಇದೆ ಅನ್ನೋ ಒಂದು ಫೀಲಿಂಗ್ ಇರುತ್ತೆ. ಮತ್ತು ಇನ್ನು ಕೆಲವೊಬ್ಬರಲ್ಲಿ ಕೆಲವು ಯೂರಿನಲ್ಲಿ ರಕ್ತಸ್ರಾವ ಆಗ್ಬೋದು, ಕೆಲವೊಬ್ಬರಲ್ಲಿ ರಿಪೀಟೆಡ್ ಯೂರಿನ್ ಇನ್ಫೆಕ್ಷನ್ ಆಗ್ಬೋದು, ಮತ್ತು ಇನ್ನು ಕೆಲವೊಬ್ಬರಲ್ಲಿ ಕಂಪ್ಲೀಟ್ ಯೂರಿನ್ ಬ್ಲಾಕ್ ಆಗಿಬಿಟ್ಟಿರುತ್ತೆ, ಮೂತ್ರ ಕಟ್ಕೊಂಬಿಡುತ್ತೆ, ಯೂರಿನ್ ಪಾಸ್ ಮಾಡೋಕ್ಕೆ ಆಗಲ್ಲ. ಸೊ ಇವೆಲ್ಲ ಇದು ಪ್ರೋಸ್ಟೇಟ್ ಗ್ರಂಥಿ ಹಿಗ್ಗುವಿಕೆಯ ಲಕ್ಷಣಗಳು. ಇನ್ನು ನೋಡೋಣ ಪ್ರೋಸ್ಟೇಟ್ ಕ್ಯಾನ್ಸರಲ್ಲಿ ಯಾವ ಥರ ಇರುತ್ತೆ. ಅರ್ಲಿ ಸ್ಟೇಜ್ ಆಫ್ ದ ಕ್ಯಾನ್ಸರಲ್ಲಿ ಯಾವುದೇ ಥರ ಒಂದು ಲಕ್ಷಣಗಳು ಕೂಡ ಇರಲಿಕ್ಕಿಲ್ಲ, ಮತ್ತು ಈಗ ನಾನು ಪ್ರೋಸ್ಟೇಟ್ ಗ್ರಂಥಿ ಹಿಗ್ಗುವಿಕೆಗೆ ಏನು ಲಕ್ಷಣ ಹೇಳಿದೆ ಅದು ಕೂಡ ಇದರಲ್ಲಿ ಕಾಣಿಸ್ಬೋದು. ಅದೇ ಥರ ಯೂರಿನಲ್ಲಿ ರಕ್ತ ಹೋಗೋದಾಗಿರ್ಬೋದು, ಮತ್ತು ಒಂದು ಪ್ರೋಸ್ಟೇಟ್ ಗ್ರಂಥಿಯ ಪರೀಕ್ಷೆ ಟೈಮ್ದಲ್ಲಿ ಅದೊಂದು ಹಾರ್ಡ್ ನೋಡಿಲ್ ಥರ ಇರುತ್ತೆ. ಒಂದೊಂದ್ಸತಿ ಬ್ಲಡ್ ಚೆಕಪ್ಪಲ್ಲಿ PSA ಅನ್ನೋದೊಂದು ಬ್ಲಡ್ ಟೆಸ್ಟ್ ಇದೆ, ಅದು ಜಾಸ್ತಿ ಇರುತ್ತೆ, 4 mg, ಆವಾಗ ಕೂಡ ನಮಗೆ ಕ್ಯಾನ್ಸರ್ದು ಸಸ್ಪೆಷನ್ ತುಂಬ ಜಾಸ್ತಿ ಇರುತ್ತೆ. ಮತ್ತು ಕೆಲವೊಬ್ಬರು ರೋಗ ಆಲ್ರೆಡಿ ಕ್ಯಾನ್ಸರ್ ದೇಹ ತುಂಬ ಹರಡ್ಕೊಂಬಿಟ್ಟಿರುತ್ತೆ, ಆ ಕಂಡೀಷನಲ್ಲಿ ಬರ್ತಾರೆ. ಅವರಲ್ಲಿ ಕೆಲವೊಬ್ಬರಿಗೆ ಬೋನ್ ಪೇನ್ ಇರ್ಬೋದು, ಅದರಿಂದ ಕೆಲವೊಬ್ಬರಿಗೆ ಬೋನ್ ಫ್ರ್ಯಾಕ್ಚರ್ ಆಗೋ ಚಾನ್ಸ್ ಇರುತ್ತೆ, ಲಿವರ್ಗೆ ಸ್ಪ್ರೆಡ್ ಆದಾಗ ಅವ್ರಿಗೆ ಜಾಂಡಿಸ್ ಕಾಮಿಡಿ ಆಗೋ ಚಾನ್ಸಸ್ ಇರುತ್ತೆ. ಅದೇ ಥರ ಬ್ರೈನಿಗೆ ಸ್ಪ್ರೆಡ್ ಆದರೆ ಸೀಸರ್ ಥರ ಬರೋ ಲಕ್ಷಣಗಳು ಈ ಪ್ರೋಸ್ಟೇಟ್ ಕ್ಯಾನ್ಸರಲ್ಲಿ ಇರ್ಬೋದು. ಸೊ ಹಾಗಾದರೆ ಈ ಏನು ಡಿಫ್ರೆಂಟ್ ಪ್ರೋಸ್ಟೇಟ್ ಪ್ರಾಬ್ಲಮ್ಸ್ ಹೇಳಿದೆ, ಅದರದ್ದು ತಪಾಸಣೆ ಹೇಗೆ, ಅದು ಚೆಕಪ್ಸ್ ಹೇಗೆ, ಮೊದಲೇದಾಗಿ ನಾವು ಪೇಷಂಟ್ ಜೊತೆ ಅವ್ರದ್ದು ಲಕ್ಷಣಗಳನ್ನೆಲ್ಲ ಕೇಳ್ಕೊಂಬಿಟ್ಟು ಅದರ ಸಿವಿಯರಿಟಿ ಹೇಗಿದೆ ಅದನ್ನೆಲ್ಲ ಅಸೆಸ್ ಮಾಡ್ತೀವಿ. ಪ್ರೋಸ್ಟೇಟ್ ಗ್ರಂಥಿಯ ಅಸೆಸ್ಮೆಂಟ್ ಮಾಡಬೇಕಾಗತ್ತೆ, ಮತ್ತು ಕೆಲವೊಂದು ಬೇಸಿಕ್ ಯೂರಿನ್ ಟೆಸ್ಟು ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತೀವಿ, ಮತ್ತು ಒಂದು ಸ್ಪೆಷಲೈಸ್ಡ್ ಕಂಪ್ಯೂಟರೈಸ್ಡ್ ಒಂದು ಮಷಿನ್ ಇರುತ್ತೆ, ಅದರಲ್ಲಿ ಯೂರಿನ್ ಪಾಸ್ ಮಾಡಿದರೆ ಅದು ಮೂತ್ರ ಬರೋ ಪ್ಯಾಸೇಜಲ್ಲಿ ಏನಾದರೂ ಬ್ಲಾಕ್ ಇದೆಯಾ ಅಥವಾ ಮೂತ್ರಕೋಶ ಹೇಗೆ ಕೆಲಸ ಮಾಡ್ತಾಯಿದೆ ಅದರದ್ದೊಂದು ಬೇಸಿಕ್ ಇನ್ಫಾರ್ಮೇಷನ್ ಅದರಲ್ಲಿ ಸಿಗುತ್ತೆ, ಅದು ಮಾಡಬೇಕಾಗತ್ತೆ. ಮತ್ತು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಬೇಕಾಗತ್ತೆ ಹೊಟ್ಟೆದು, ಅದರಲ್ಲಿ ನಾವು ಪ್ರೋಸ್ಟೇಟ್ ಗ್ರಂಥಿಯ ಒಂದು ಸೈಜ್ ಎಷ್ಟಿದೆ ಅನ್ನೋದನ್ನು ಅಸೆಸ್ ಮಾಡ್ತೀವಿ. ನಾನು ಮುಂಚೆ ಹೇಳಿದೆ ಅದು ನಾರ್ಮಲಿ ಒಂದು 20 g ಹತ್ತಿರ ಇರುತ್ತೆ, ಬಟ್ ಅದು ಒಂದೊಂದ್ಸತಿ ಸ್ಕ್ಯಾನಿಂಗಲ್ಲಿ 40-60 ಒಂದೊಂದ್ಸತಿ 100 g ಕೂಡ ಬೆಳವಣಿಗೆ ಆಗಿರುತ್ತೆ ಅಷ್ಟೊಂದು ದೊಡ್ಡದಾಗಿ. ಮತ್ತು ಕೆಲವೊಂದು ಸ್ಪೆಷಲ್ ಟೆಸ್ಟ್ ಮಾಡಬೇಕಾಗತ್ತೆ, ಅದು ಯೂರೋಡೈನಾಮಿಕ್ ಅಂತ ಹೇಳ್ತೀವಿ, ಕೆಲವೊಬ್ಬರಿಗೆ ಆಪರೇಷನ್ ಮಾಡೋಕ್ಕಿಂತ ಮುಂಚೆ ಅದನ್ನು ಮಾಡಬೇಕಾಗಿ ಬರುತ್ತೆ. ಇನ್ನು ಕ್ಯಾನ್ಸರ್ ಪ್ರೋಸ್ಟೇಟಲ್ಲಿ ಯಾವ ಒಂದು ಗ್ರೇಡಲ್ಲಿದೆ, ಯಾವ ಒಂದು ಸ್ಟೇಜಲ್ಲಿದೆ, ಇವನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಸ್ಪೆಷಲ್ MRI ಸ್ಕ್ಯಾನ್ ಮಾಡಬೇಕಾಗತ್ತೆ, ಅದು ಪ್ರೋಸ್ಟೇಟ್ ಬಯಾಪ್ಸಿ ಮಾಡಬೇಕಾಗತ್ತೆ, ಒಂದೊಂದ್ಸರಿ ಕಾಯಿಲೆ ಹರಡ್ಕೊಂಬಿಟ್ಟಿದ್ರೆ ಅದಕ್ಕೋಸ್ಕರ CT ಸ್ಕ್ಯಾನ್ ಮತ್ತು ಬೋನ್ ಸ್ಕ್ಯಾನ್ ಅಂತೆಲ್ಲ ಮಾಡಬೇಕಾಗಿ ಬರುತ್ತದೆ. ಹಾಗಾದರೆ ಈ ರೋಗಗಳಿಗಿರೋ ಚಿಕಿತ್ಸೆಗಳು ಏನು ಅಂತ ಕೇಳ್ಬೋದು. ಸೊ ಮೊದಲೇದಾಗಿ ನಾವು ನೋಡೋಣ ಇನ್ಫೆಕ್ಷನ್ ಪ್ರೋಸ್ಟಟೈಟಿಸ್ ಅಂತ ಹೇಳಿದೆ ಅದು ಯಾವ ಥರ ಇರುತ್ತೆ. ಇದು ಮೆಜಾರಿಟಿ ಎಲ್ಲ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನಿಂದ ಆಗಿರುವಂಥ ಒಂದು ಕಂಡೀಷನ್. ಸೊ ಅದಕ್ಕೆ ಹೋಗಿ ಆ್ಯಂಟಿಬಯೋಟಿಕ್ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಭಾಳ ಸಿವಿಯರ್ ಕೇಸಸ್ಸಲ್ಲಿ ನಾವು ಅಡ್ಮಿಷನ್ನು ಮಾಡೋಕ್ಕೆ ಹೇಳ್ತೀವಿ, ಬಟ್ ಆ್ಯಂಟಿಬಯೋಟಿಕ್ ಜನರಲಿ 2-4 ತೊಗೋಬೇಕಾಗತ್ತೆ. ಅದ್ರ ಜೊತೆ ಕೆಲವೊಂದು ಸಪೋರ್ಟಿವ್ ಟ್ರೀಟ್ಮೆಂಟ್ ಇರುತ್ತೆ. ಮತ್ತು ಇನ್ನೊಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅರ್ಲಾರ್ದಂಥ ಒಂದು ಪ್ರೋಸ್ಟೇಟಿಕ್ ಇನ್ಫ್ಲಮೇಷನ್ ಇರುತ್ತೆ, ಅದಕ್ಕೂ ಬೇರೆ ಬೇರೆ ಥರ ಒಂದು ಸ್ಪೆಸಿಫಿಕ್ ಸಪೋರ್ಟಿವ್ ಮೆಡಿಸಿನ್ಸ್ ಇದೆ, ಅದನ್ನು ಕೊಡಬೇಕಾಗತ್ತೆ. ಇನ್ನು ಕೆಲವರಲ್ಲಿ ಇನ್ಫೆಕ್ಷನಿಂದಾಗಿ ಗ್ರಂಥಿಯಲ್ಲೇ ಪಸ್ ಆಗಿಬಿಟ್ಟಿರುತ್ತೆ, ಪ್ರೋಸ್ಟೇಟ್ ಆ್ಯಬ್ಸಸ್ ಅಂತ ಹೇಳಿರ್ತೀವಿ. ಒಂದು ಸಣ್ಣ ಗಾತ್ರದಲ್ಲಿದ್ದರೆ ಅದನ್ನು ನಾವು ಜಸ್ಟ್ ಆ್ಯಂಟಿಬಯೋಟಿಕಿಂದನೇ ಕಂಟ್ರೋಲ್ ಮಾಡ್ಬೋದು, ಬಟ್ ಅದು ಆ್ಯಬ್ಸಸ್ ಸೈಜ್ ಏನಾದರೂ ದೊಡ್ಡದಾಗಿದ್ದರೆ ಅದನ್ನು ನಾವು ಒಂದು ನೀಡಲ್ ಹಾಕಿ ಆಸ್ಪಿರೇಟ್ ಮಾಡಬೇಕಾಗತ್ತೆ ಪಸ್ಸು, ಅಥವಾ ಮೂತ್ರ ನಾಳದಲ್ಲೇ ಒಂದು ಸ್ಪೆಷಲ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಬರುತ್ತೆ ಅದನ್ನು ಹಾಕ್ಬಿಟ್ಟು ಒಳಗಡೆಯಿಂದ ಪಸ್ ಅದನ್ನು ಕ್ಲೀನ್ ಆಗೋ ಥರ ಮಾಡ್ಬೋದು. ಮತ್ತು ತುಂಬ ಜಾಸ್ತಿ ಪಸ್ ದೇಹದಲ್ಲಿ ಹರ್ಕೊಂಬಿಟ್ಟಿದ್ದರೆ ಅದನ್ನು ಓಪನ್ ಆಪರೇಷನ್ ಮಾಡಿ ಕ್ಲೀನ್ ಮಾಡಬೇಕಾಗತ್ತೆ. ಮುಂದೆ ನೋಡೋಣ ಈ ಪ್ರೋಸ್ಟೇಟ್ ಗ್ರಂಥಿಯ ಹಿಗ್ಗುವಿಕೆ ಅಂತ ಹೇಳಿದೆ, ವೆರಿ ವೆರಿ ಕಾಮನ್ ಪ್ರಾಬ್ಲಮ್. ಸೊ ಈ ಇವತ್ತಿನ ಈ ಕಾರ್ಯಕ್ರಮದ ಹೈಲೈಟ್ ಅಂತ ಹೇಳ್ಬೋದು ನೀವು. ಅದರದ್ದು ಟ್ರೀಟ್ಮೆಂಟ್ ಹೇಗೆ, ಅದರ ಟ್ರೀಟ್ಮೆಂಟ್ಗಿಂತ ಮುಂಚೆ ನಾವು ಕೆಲವೊಂದು ಅಂಶಗಳನ್ನು ಪರಿಗಣಿಸ್ತೀವಿ. ಹಾಗಾದರೆ ಅದು ಅವರ ಪೇಷೆಂಟ್ದು ವಯಸ್ಸು ಎಷ್ಟಿದೆ, ಆಮೇಲೆ ಅವ್ರಿಗೆ ಇರೋ ಲಕ್ಷಣಗಳ ಸಿವಿಯಾರಿಟಿ ಯಾವ ಥರ ಇದೆ, ಅದು ಪ್ರೋಸ್ಟೇಟ್ ಗ್ರಂಥಿಯ ಸೈಜ್ ಎಷ್ಟಿದೆ, ಮತ್ತು ಅವರು ಓವರಾಲ್ ಹೆಲ್ತ್ ಸ್ಟೇಟಸ್ ಇವನ್ನೆಲ್ಲ ನೋಡ್ತೀವಿ. ಮತ್ತು ಈ ಟ್ರೀಟ್ಮೆಂಟ್ 2 ಕ್ಯಾಟಗರಿಲಿ ಅಂತ ಹೇಳ್ಬೋದು, ಒಂದು ಜಸ್ಟ್ ಔಷಧಿ ಮೆಡಿಕಲ್ ಟ್ರೀಟ್ಮೆಂಟ್, ಇನ್ನೊಂದು ಆಪರೇಷನ್ ಮಾಡುವಂಥ ಒಂದು ಅನಿವಾರ್ಯತೆ ಇರೋ ಕಂಡೀಷನ್ಸ್. ಮೆಡಿಕಲ್ ಟ್ರೀಟ್ಮೆಂಟಲ್ಲಿ ಕೆಲವೊಂದು ಸ್ಪೆಸಿಫಿಕ್ ಔಷಧಿಗಳು ಟ್ಯಾಬ್ಲೆಟ್ಸ್ ಎಲ್ಲ ಇದ್ದಾವೆ, ಅದನ್ನು ಕೊಟ್ಟರೆ ಅವ್ರಿಗೆ ಜನರಲಿ ದೇ ವಿಲ್ ಇಂಪ್ರೂವ್. ಅದ್ರ ಜೊತೆಗೆ ನಾವು ಅವ್ರಿಗೆ ಸ್ವಲ್ಪ ಓವರಾಲ್ ಫ್ಲೂಯಿಡ್ ತೊಗೊಳ್ಳೋದನ್ನು ಕಡಿಮೆ ಮಾಡೋಕ್ಕೆ ಹೇಳ್ತೀವಿ, ಮತ್ತು ಟೀ ಕಾಫಿ ಕಡಿಮೆ ಮಾಡಬೇಕು, ಆಲ್ಕೋಹಾಲ್ ಅವಾಯ್ಡ್ ಮಾಡಬೇಕು, ಮತ್ತು ಆರೋಗ್ಯಕರ ಆಹಾರವನ್ನು ಸೇವಿಸಬೇಕು, ಮತ್ತು ಆ್ಯಕ್ಟಿವ್ ಆಗಿರಬೇಕು. ಇದರಿಂದ ಅದು ಕಾಯಿಲೆ ಸ್ವಲ್ಪ ಬೆಳವಣಿಗೆ ಆಗೋದು ಕಡಿಮೆ ಆಗುತ್ತೆ. ಮತ್ತು ಇನ್ನು ಕೆಲವರಲ್ಲಿ ಆಪರೇಷನ್ ಮಾಡುವಂಥದ್ದು ಒಂದು ಅನಿವಾರ್ಯತೆ ಇರುತ್ತೆ. ಹಾಗಾದರೆ ಯಾವ ಥರ ಸನ್ನಿವೇಶಗಳಲ್ಲಿ ಅಂತ ನೋಡ್ಬೋದು. ಮೊದಲೇದಾಗಿ ಯಾರಿಗೆ ಪದೇ ಪದೇ ಇನ್ಫೆಕ್ಷನ್ ಆಗ್ತಿರುತ್ತೆ ಯೂರಿನಲ್ಲಿ, ಮತ್ತು ಎರಡನೇದಾಗಿ ಯಾರಿಗೆ ಯೂರಿನ್ ಕಟ್ಕೊಂಡ್ಬಿಟ್ಟಿರುತ್ತೆ ಮೂತ್ರ ಮಾಡೋಕ್ಕೆ ಆಗಲ್ಲ, ಮೂರನೇದಾಗಿ ಮೂತ್ರಕೋಶದಲ್ಲಿ ಕಲ್ಲಾಗುತ್ತೆ ಇದರಿಂದ, ಆಮೇಲೆ ಯೂರಿನಲ್ಲಿ ರಕ್ತ ಹೋಗ್ತಾ ಇರತ್ತೆ, ಅಥವಾ ಇನ್ನು ಕೆಲವೊಬ್ಬರಿಗೆ ಇದರಿಂದಾಗಿ ರೀನಲ್ ಫೇಲಿಯರ್, ಕಿಡ್ನಿನೇ ಫೇಲ್ ಆಗಿಬಿಟ್ಟಿರುತ್ತೆ ಆ ಥರ ಕೆಲವೊಂದು ಕಂಡೀಷನಲ್ಲಿ. ಮತ್ತು ಇನ್ನು ಕೆಲವೊಬ್ಬರಲ್ಲಿ ಮೆಡಿಸಿನ್ ಕೊಟ್ಟರೆ ಏನೂ ಹೆಲ್ಪ್ ಆಗ್ತಿರಲ್ಲ, ಅದನ್ನು ಮೆಡಿಕಲ್ ಟ್ರೀಟ್ಮೆಂಟ್ ಫೇಲಿಯರ್ ಅಂತ ಹೇಳ್ತೀವಿ. ಆ ಥರ ಕಂಡೀಷನಲ್ಲಿ ಆಪ್ರೇಷನ್ ಮಾಡಬೇಕಂತ ಒಂದು ನೆಸೆಸಿಟಿ ಇರುತ್ತೆ. ಯಾವ ಥರ ಆಪ್ರೇಷನ್ನು, ಇದು ಎಂಡೋಸ್ಕೋಪಿಕ್ ಆಪ್ರೇಷನ್ ಅಂತ ಹೇಳ್ತೀವಿ. ಸ್ಪೆಷಲ್ ಮೂತ್ರನಾಳದಲ್ಲಿ ಇನ್ಸ್ಟ್ರೂಮೆಂಟನ್ನು ಹಾಕ್ಬಿಟ್ಟು ಒಳಗಡೆಯಿಂದಲೇ ನಾವು ಪ್ರೋಸ್ಟೇಟ್ ಹೆಚ್ಚಾಗಿ ಬೆಳೆದಿರುವಂಥ ಗ್ರಂಥಿಯನ್ನು ಕಟ್ ಮಾಡಿ ತೆಗೆದುಬಿಡ್ತೇವೆ ಮೂತ್ರದ ಪ್ಯಾಸೇಜ್ ಕ್ಲಿಯರ್ ಆಗೋದಕ್ಕೆ. ತುಂಬ ದೊಡ್ಡ ಗಾತ್ರದ ಆಪ್ರೇಷನ್ ಗ್ರಂಥಿ ಏನಾದರೂ ಇದೆ ಓಪನ್ ಆಪ್ರೇಷನ್ ಮಾಡೋದನ್ನು ತೆಗಿಬೇಕಾಗತ್ತೆ. ಇನ್ನು ಮುಂದಿನ ಒಂದು ಕಾಯಿಲೆ ಪ್ರೋಸ್ಟೇಟ್ ಕ್ಯಾನ್ಸರ್. ಈಗ ನೋಡಿ, ಇದು ಜಗತ್ತಿನಲ್ಲಿ ಒಂದು ಟಾಪ್ 3 ಕ್ಯಾನ್ಸರಲ್ಲಿರುವಂಥ ಇದು ಒಂದು ಕಾಯಿಲೆ, ಎರಡನೇ ಸ್ಥಾನದಲ್ಲಿದೆ. ನಮ್ಮ ದೇಶದಲ್ಲಿ 100,000 ಹತ್ತಿರ 5-10 ಜನದಲ್ಲಿ ಇದು ಇರುವಂಥ ಕಾಯಿಲೆ. ಪಾಶ್ಚಿಮಾತ್ಯ ದೇಶದಲ್ಲಿ ಇದು 100-200 ಇದೆ. ಮತ್ತು ಒಂದು ದುಃಖಕರ ವಿಷಯ ಅಂತಂದರೆ 85% ಜನ ನಮ್ಮ ದೇಶದಲ್ಲಿ ತುಂಬ ಒಂದು ಅಡ್ವಾನ್ಸ್ ಸ್ಟೇಜಲ್ಲಿ ಬರ್ತಾರೆ, ಎಲ್ಲ ಆಲ್ರೆಡಿ ಹರಡ್ಕೊಂಡ್ಬಿಟ್ಟಿರುತ್ತೆ. ಸೊ ಸ್ವಲ್ಪ ಅವೇರ್ನೆಸ್ ಇಟ್ಕೊಂಡ್ರೆ ಅದಕ್ಕಿಂತಲೇ ಮುಂದೆ ಬಂದು ಚೆಕಪ್ ಮಾಡಿಸ್ಕೋಬೋದು. ಇದಕ್ಕೆ ಈ ಕಾಯಿಲೆಯನ್ನು 4 ಸ್ಟೇಜಲ್ಲಿ ನೋಡ್ಕೋಬೋದು. ಒಂದು, ಅದು ಕ್ಯಾನ್ಸರ್ ಪ್ರೋಸ್ಟೇಟ್ ಗ್ರಂಥಿಗೆ ಮಾತ್ರ ಸೀಮಿತವಾಗಿರುತ್ತೆ. ಎರಡನೇ ಸ್ಟೇಜಲ್ಲಿ ಅದು ಪ್ರೋಸ್ಟೇಟ್ ಗ್ರಂಥಿಯಲ್ಲೇ ಇದೆ, ಆದರೆ ಒಂದನೇ ಸ್ಟೇಜ್ಗಿಂತ ಸ್ವಲ್ಪ ಜಾಸ್ತಿ. 3ನೇ ಸ್ಟೇಜಲ್ಲಿ ಅದು ಪ್ರೋಸ್ಟೇಟ್ ಗ್ರಂಥಿಯ ಹತ್ತಿರ ಇರೋ ಅಂಗಗಳಿಗೆ ಸ್ಪ್ರೆಡ್ ಆಗಿರುತ್ತೆ, ಮೂತ್ರಕೋಶ ಇರ್ಬೋದು ಅಥವಾ ಸಾಮಾನ್ಯ ಲೊಸೆಕಲ್ ಅಂತ ಹೇಳ್ತೀವಿ ಅಲ್ಲಿ ಸ್ಪ್ರೆಡ್ ಆಗಿಬಿಟ್ಟಿರುತ್ತೆ. ಇನ್ನು 4ನೇ ಸ್ಟೇಜ್ ಅಂತಂದರೆ ಅದು ದೇಹದ ವಿವಿಧ ಅಂಗಗಳಿಗೆ ಸ್ಪ್ರೆಡ್ ಆಗಿರುತ್ತೆ. ಸೊ ಹಾಗಾದರೆ ಈ ಕಾಯಿಲೆಯಲ್ಲಿರುವ ಟ್ರೀಟ್ಮೆಂಟ್ ಆಪ್ಷನ್ಸ್ ಹೇಗೆ? ಮೊದಲನೇದಾಗಿ ಇದನ್ನು ಅಬ್ಸರ್ವೇಷನ್ ಮೆಥಡ್ ಅಂತ ಹೇಳ್ತೀವಿ. ಇದನ್ನು 6 ಒಂದು ವರ್ಷಕ್ಕೆ ಒಂದೊಂದ್ಸತಿ ಅವ್ರನ್ನ ಚೆಕಪ್ ಮಾಡಿ ನೋಡ್ತಿರ್ತೀವಿ. ಲೋ ಗ್ರೇಡ್ ಕ್ಯಾನ್ಸರಲ್ಲಿ ಒಂದು ನಾವು ಕೊಡುವಂಥ ಟ್ರೀಟ್ಮೆಂಟ್, ಕೆಲವೊಂದು ಸ್ಪೆಸಿಫಿಕ್ ಸ್ಕ್ಯಾನಿಂಗ್ ಮಾಡಬೇಕಾಗತ್ತೆ, ಬಯಾಪ್ಸಿ ಮಾಡಬೇಕಾಗತ್ತೆ, ಬ್ಲಡ್ ಟೆಸ್ಟ್ ಮಾಡಬೇಕಾಗತ್ತೆ. ಅದೇನಾದರೂ ಕ್ಯಾನ್ಸರ್ ಜಾಸ್ತಿ ಆಗ್ತಿದೆ ಅಂತಂದರೆ ಮತ್ತೆ ಫರ್ದರ್ ಟ್ರೀಟ್ಮೆಂಟ್ ಅಡ್ವೈಸ್ ಮಾಡ್ತೀವಿ, ಇಲ್ಲ ಅಂತಂದರೆ ಬರೀ ಅಬ್ಸರ್ವೇಷನ್. ಎರಡನೇದಾಗಿ ಸರ್ಜರಿ, ಆಪರೇಷನ್. ಯಾವಾಗ ಕ್ಯಾನ್ಸರ್ ಪ್ರೋಸ್ಟೇಟ್ ಗ್ರಂಥಿಗೆ ಮಾತ್ರ ಸೀಮಿತವಾಗಿದೆ, ಹೈ ಗ್ರೇಡ್ ಮತ್ತು ಇಂಟರ್ಮೀಡಿಯೇಟ್ ಗ್ರೇಡಲ್ಲಿ ಇದನ್ನು ಆಪರೇಷನ್ ಮಾಡಿ ಪ್ರೋಸ್ಟೇಟ್ ಗ್ರಂಥಿನ ತೆಗೆದುಬಿಡ್ಬೋದು, ಆವಾಗ ಪೇಷಂಟ್ ಕ್ಯಾನ್ಸರ್ ಫ್ರೀ ಆಗಿಬಿಡ್ತಾರೆ. ಡೆಫಿನೆಟಿವ್ ಟ್ರೀಟ್ಮೆಂಟ್ ಇದು. ಮೂರನೇದಾಗಿ ರೇಡಿಯೇಷನ್ ಟ್ರೀಟ್ಮೆಂಟ್. ಈಗ ಮಾಡರ್ನ್ ಫೆಸಿಲಿಟೀಸ್ ಎಲ್ಲ ತುಂಬ ಇಂಪ್ರೂವ್ ಆಗಿಬಿಟ್ಟಿದೆ, ಇದು ಭಾರಿ ಒಂದು ಎಫೆಕ್ಟಿವ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಮತ್ತು ಸ್ಟೇಜ್ 3 ತನಕ ಕೊಡ್ತಾರೆ, ಒಳ್ಳೆ ಮೊಡಾಲಿಟಿ ಇದು ಕೂಡ. 4ನೇದಾಗಿ ಹಾರ್ಮೋನ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಯಾವಾಗ ಕ್ಯಾನ್ಸರು ದೇಹ ತುಂಬ ಸ್ಪ್ರೆಡ್ ಆಗಿಬಿಟ್ಟಿರುತ್ತೆ ಆವಾಗ ಇದನ್ನು ಕೊಡುವಂಥ ಟ್ರೀಟ್ಮೆಂಟು. ಈ ಪ್ರೋಸ್ಟೇಟ್ ಕ್ಯಾನ್ಸರ್ ಅನ್ನೋದು ಟೆಸ್ಟೋಸ್ಟಿರೋನ್ ಅನ್ನೋ ಏನು ಹಾರ್ಮೋನ್ ಇರುತ್ತಲ್ಲ ಆ ಇನ್ಫ್ಲೂಯೆನ್ಸಲ್ಲಿ ಬೆಳವಣಿಗೆ ಆಗುತ್ತೆ. ಸೊ ಆ ಟೆಸ್ಟೋಸ್ಟಿರೋನ್ ಕಡಿಮೆ ಮಾಡಬೇಕಾಗಿರೋಂಥ ಒಂದು ಸಿಚುವೇಶನ್ ಬರುತ್ತೆ. ಹೀಗಾಗಿ ಅದು ವೃಷಣ ಅಥವಾ ಟೆಸ್ಟಿಸ್ ಅಂತ ನಾವು ಆಪರೇಷನ್ ಮಾಡಿ ತೆಗೆದುಬಿಡಬೇಕಾಗತ್ತೆ. ಇಲ್ಲಾಂದರೆ ಕೆಲವೊಂದು ಮೆಡಿಸಿನ್ ಕೊಟ್ಟು ಕೂಡ ಟೆಸ್ಟೋಸ್ಟಿರೋನ್ ಲೆವೆಲ್ಸನ್ನು ಕಡಿಮೆ ಮಾಡ್ಬೋದು, ಬಟ್ ಅದು ಸ್ವಲ್ಪ ಕಾಸ್ಟ್ಲಿ. 5ನೇದಾಗಿ ಕೀಮೋಥೆರಪಿ ಅಂತ ಕೊಡ್ತಾರೆ. ಯಾವಾಗ ಹಾರ್ಮೋನ್ ಟ್ರೀಟ್ಮೆಂಟ್ ಎಫೆಕ್ಟಿವ್ ಇರಲ್ಲ ಅಥವಾ ಹಾರ್ಮೋನ್ ಟ್ರೀಟ್ಮೆಂಟ್ ಜೊತೆಯಲ್ಲೇ ನಾವು ಕೆಲವೊಬ್ಬರಿಗೆ ಇದನ್ನು ಟ್ರೀಟ್ಮೆಂಟನ್ನು ಕೊಡ್ತೀವಿ, ಕ್ಯಾನ್ಸರ್ ಎಲ್ಲ ದೇಹದ ವಿವಿಧ ಭಾಗಗಳಿಗೆ ಸ್ಪ್ರೆಡ್ ಆಗಿರುವಂಥ ಒಂದು ಸನ್ನಿವೇಶದಲ್ಲಿ. ಇನ್ನು ಕೆಲವೊಂದು ಹೊಸ ಟ್ರೀಟ್ಮೆಂಟ್ ಎಲ್ಲ ಮೆಥಡ್ಸ್ ಇದ್ದಾವೆ, ಇಮ್ಯುನೋಥೆರಪಿ ಅಂತೆಲ್ಲ, ಅದಿನ್ನೂ ಬೆಳವಣಿಗೆಯಲ್ಲಿದೆ. ಒಂದು ಪ್ರಾಮಿಸಿಂಗ್ ಟ್ರೀಟ್ಮೆಂಟು, ಬಟ್ ಈಗ ಸದ್ಯದಲ್ಲಿ ಸ್ವಲ್ಪ ಕಾಸ್ಟ್ಲಿ. ಸೊ ಈ ಥರ ಈ ಪ್ರೋಸ್ಟೇಟ್ ಕ್ಯಾನ್ಸರ್ದಲ್ಲಿ ನಾವು ಅವ್ರದ್ದು ವಯಸ್ಸು ಎಷ್ಟಿದೆ, ಅವ್ರದ್ದು ಯಾವ ಥರ ಗ್ರೇಡಲ್ಲಿದೆ, ಯಾವ ಸ್ಟೇಜಲ್ಲಿದೆ, ಇವನ್ನೆಲ್ಲ ನೋಡಿಕೊಂಡು ಈ ಡಿಫ್ರೆಂಟ್ ಆಪ್ಷನ್ಸ್ ಏನು ಹೇಳಿದೆ ಅದರಲ್ಲಿ ನಾವು ಒಂದು ಅಪ್ರೋಪ್ರಿಯೇಟ್ ಟ್ರೀಟ್ಮೆಂಟನ್ನು ಅವ್ರಿಗೆ ನಾವು ಕೊಡ್ತೀವಿ. ಸೊ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾನು ಒಂದು ಬ್ರೀಫಾಗಿ, ಒಂದು ಸಂಕ್ಷಿಪ್ತವಾಗಿ ಈ ಪ್ರೋಸ್ಟೇಟ್ ಕಾಯಿಲೆ ಯಾವ ಥರ ಡಿಫ್ರೆಂಟ್ ಯಾವ ರೋಗಗಳಿರ್ತವೆ ಮತ್ತು ಅದಕ್ಕೆ ಅವೈಲೇಬಲ್ ಟ್ರೀಟ್ಮೆಂಟ್ ಏನು ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಥರ ಲಕ್ಷಣಗಳು ಯಾರಿಗಾದರೂ ಇದ್ದರೆ ಅವರು ನಮ್ಮ SDM ಆಸ್ಪತ್ರೆಗೆ ಬರಬಹುದು, ಅಲ್ಲಿ ನಾವು ಅವ್ರಿಗೆ ತಪಾಸಣೆ ಮಾಡಿ ಅವ್ರಿಗೆ ಯಾವುದು ಅಪ್ರೋಪ್ರಿಯೇಟ್ ಟ್ರೀಟ್ಮೆಂಟ್ ಅಂತ ಅದನ್ನು ಕೊಡ್ತೀವಿ. ಸೊ ಥ್ಯಾಂಕ್ ಯು. ಆತ್ಮೀಯ ಕೇಳುಗರೇ, ಇದುವರೆಗೆ ಡಾಕ್ಟರ್ ಹೇಳಿದಂತಹ ಮಾಹಿತಿಗಳನ್ನು ನೀವು ಕೇಳಿಕೊಂಡಿದ್ದೀರಿ. ಇನ್ನು ನೀವು ನೇರವಾಗಿ ನಿಮ್ಮ ಪ್ರಶ್ನೆಗಳನ್ನು ಡಾಕ್ಟರ್ ಮುಂದಿಡಬಹುದು. ನೀವು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಅನ್ನೋದನ್ನು ಹೇಳಿ, ನಿಮ್ಮ ಹೆಸರನ್ನು ಹೇಳಿ, ಪ್ರಶ್ನೆಯನ್ನು ನೇರವಾಗಿ ಡಾಕ್ಟರ್ಗೆ ಕೇಳಬಹುದು. ಆಮೇಲೆ ನೀವು ನಿಮ್ಮ ರೇಡಿಯೋ ಸೆಟ್ಟನ್ನು ಕರೆ ಮಾಡುವಾಗ ದೂರದಲ್ಲಿ ಇಟ್ಕೊಂಡಿರಿ, ಅಂದರೆ ನೀವು ಕೇಳುವಂಥ ಪ್ರಶ್ನೆಗೆ ನಿಮಗೆ ಸಮರ್ಪಕ ಉತ್ತರ ಸಿಗ್ತದೆ. ಹಲೋ ಹಲೋ ಹಲೋ ಹಲೋ ಹಲೋ ರೀ ಹಲೋ, ಎಲ್ಲಿಂದ ಕರೆ ಮಾಡ್ತೀರಿ, ಯಾರು ಮಾತಾಡೋದು? ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಕಟ್ಕೋಳದಿಂದ ಗಂಗಪ್ಪ ಶೆದ್ದನಗೌಡ ಮಾತಾಡೋದು. ಗಂಗಪ್ಪ ಅವರ ಪ್ರಶ್ನೆ ಕೇಳ್ರಿ. ಈಗ ಇದು ಕ್ಯಾನ್ಸರ್ ಅಂತೀರಿ ಅಲ್ರಿ, ಸ್ಪ್ರದ ಗ್ರಂಥಿ ಒಳಗೆ ಬರ್ತದಂತೀರಿ, ಈಗ ಕ್ಯಾನ್ಸರ್ ಆಗಿದೆ ಆ ಮನುಷ್ಯಗೆ, ಅದು ಹೆಂಗ್ ಉತ್ಪತ್ತಿ ಆಯ್ತು ಏನಂತ ಅನ್ನೋದು ಅವಂಗ ಪಾಪ ಮೊದಲು ಗೊತ್ತೇ ಇಲ್ಲ. ಈಗ ಅಲ್ಲೇ ಹುಬ್ಬಳ್ಳಿ ಹತ್ರ ಹುಗ್ಗಿನ ಕೇರಿ ಬಸವಣ್ಣಪ್ಪ ಉಳ್ಳಿಗಡ್ಡೆ ಅಂತ ಕೇಸ್ ನಮ್ಮ ಸಂಬಂಧಿಕ. ಆಯ್ತು ಗಂಗಪ್ಪ ಅವರೇ, ಇದು ಪ್ರೋಸ್ಟೇಟ್ ಕ್ಯಾನ್ಸರ್ ಅನ್ನೋದು ಒಂದು ಜೆನೆಟಿಕ್ ಮ್ಯೂಟೇಷನ್ ಅಂತ ಹೇಳ್ತೀವಿ, ನಮ್ಮ ಈ ಜೀನ್ಸ್ ಅಂತ ಏನು ಹೇಳ್ತಾರೆ ಅದರಲ್ಲಿ ಮ್ಯೂಟೇಷನ್ ಆಗೋದ್ರಿಂದ ಬರುವಂಥ ಕಾಯಿಲೆ. ಒಂದು ಸತಿ ವಂಶಾವಳಿಯಲ್ಲಿ ಬರುತ್ತೆ, ಇನ್ನೊಂದು ಸತಿ ಅದು ಸ್ಪಾಂಟೇನಿಯಸ್ ಆಗಿ ಮ್ಯೂಟೇಷನ್ ಆಗಿ ಬರುತ್ತೆ. ಯಾಕಾಗತ್ತೆ ಅನ್ನೋದು ಅದಕ್ಕೆ ಕ್ಲಿಯರ್ ಕಟ್ ಆನ್ಸರ್ಸ್ ಎಲ್ಲ ಇಲ್ಲ. ಮತ್ತು ಈಗ ಮಾಡರ್ನ್ ಈಗ ನೂತನ ಜೀವನ ಶೈಲಿಗಳು ಏನಿದೆ, ಯಾರು ಸ್ವಲ್ಪ ಕೊಬ್ಬಿನಾಂಶ ಆಹಾರದಲ್ಲಿ ಜಾಸ್ತಿ ತಗೋತಾರೆ, ಕೆಲವೊಬ್ಬರಿಗೆ ಬೊಜ್ಜಿನಾಂಶ ಜಾಸ್ತಿ ಇರುತ್ತೆ, ಇನ್ನು ಕೆಲವೊಬ್ಬರಿಗೆ ಸ್ಮೋಕಿಂಗ್ ಇರುತ್ತೆ. ಸೊ ಆ ಥರ ಒಂದು ಕಂಡೀಷನ್ಸಲ್ಲಿ ಅದು ಕ್ಯಾನ್ಸರ್ ಬರುವಂಥ ಸಾಧ್ಯತೆಗಳು ಜಾಸ್ತಿ ಅಂತ ಹೇಳ್ಬೋದು. ಹೌದ್ರಿ, ಅವರು ಸ್ವಲ್ಪ ತಂಬಾಕ ಬಳಸ್ತಿದ್ರಿ. ಹೌದು, ಟೊಬ್ಯಾಕೋ ಅದು ಎಲ್ಲ ಇದು ಕ್ಯಾನ್ಸರ್ಗೆ ಬರುವಂತ ಒಂದು ಕಾರಣಗಳು, ಅವನ್ನೆಲ್ಲ ಅದಕ್ಕೆ ನಾವು ಅವಾಯ್ಡ್ ಮಾಡಿ ಅಂತ ರಿಪೀಟೆಡ್ ಆಗಿ ಹೇಳ್ತೀವಿ. ಅವರು ಈಗ ಎಲ್ಲ ಅಲ್ಲೇ ಹುಬ್ಳಿ ಹತ್ರ ಎಲ್ಲ ದವಾಖಾನೆಗೆ ಆಗದ್ರೂ ಸತ್ಯ ಆರಾಮಾಗಿಲ್ಲ, ಅದಕ್ಕೆ ಏನಾರ ತಮ್ಮ ಹತ್ರ ಆಯ್ತು, ಅವರು ನಮ್ಮ ಆಸ್ಪತ್ರೆಗೆ ಬಂದು ಅಲ್ಲಿ ತೋರಿಸ್ಕೊಳ್ಳಿ, ಅವ್ರದ್ದು ರೋಗದ ಲಕ್ಷಣಗಳನ್ನೆಲ್ಲ ನಾವು ತಪಾಸಣೆ ಮಾಡಿಬಿಟ್ಟು ಅದಕ್ಕೆ ಏನು ಅಪ್ರೋಪ್ರಿಯೇಟ್ ಟ್ರೀಟ್ಮೆಂಟ್ ಅನ್ನೋದನ್ನ ನಾವು ಕೊಡ್ತೀವಿ. ಆಯ್ತು ಸರ್, ಆಯ್ತು, ನಮಸ್ತೆ. ನಮಸ್ತೆ, ನಮಸ್ತೆ. ಹಲೋ, ಹಾಂ ನಮಸ್ಕಾರ ಸರ್. ನಮಸ್ತೆ, ನಾನು ಧಾರವಾಡದಿಂದ ವೀರಗೌಡ ಪಾಟೀಲ್ ಸರ್ ಮಾತಾಡೋದು. ಹೇಳಿ ಸರ್. ಈಗ ನೀವು ಒಂದು ಸಾಕಷ್ಟು ಎಕ್ಸ್ಪ್ಲೈನ್ ಮಾಡಿದ್ರಿ ಸರ್ ನೀವು, ಆದರೆ ಈಗ ಈ ಅಲ್ವೋಲಿಮ್ ಸ್ವಲ್ಪ ಸಮಸ್ಯೆ ಅಂತ ಹೇಳ್ತಾರೆ ಸರ್ ಟೆಸ್ಟಿಂಗ್ ಟೈಮಲ್ಲಿ, ಅದು ಇದ್ರ ಬಗ್ಗೆ ಇದಕ್ಕೆ ಏನು ಕನೆಕ್ಟ್ ಆಗತ್ತೆ ಪ್ರಾಸ್ಟೆಂಟ್ಗೆ? ಅಲ್ಲ, ಪ್ರಶ್ನೆ ಇನ್ನೊಮ್ಮೆ ಹೇಳಿ, ಯಾವ್ದು ಸಮಸ್ಯೆ? ಅಲ್ಬುಲಿಮ್ ಅಂತ ಏನೋ, ಅಲ್ಬುಮಿನ್ ಅಂತ ಹೇಳ್ತಾ ಇದ್ದಾರೇನೋ ಸರ್, ಬಹುಶಃ ಅದು ಒಂದು ರಕ್ತದಲ್ಲಿ ಇರುವಂತ ಒಂದು ಅಂಶ, ಇದು ಪ್ರಾಸ್ಟೇಟ್ ಗ್ರಂಥಿಗೆ ಸಮಸ್ಯೆವಾಗಿರೋದಂತದಲ್ಲ. ಅದು ಅವ್ರದ್ದು ಮೋಸ್ಟ್ ಪ್ರಾಬಬ್ಲಿ ನ್ಯೂಟ್ರಿಷನ್ ಅಂತ ಹೇಳ್ತೀವಿ, ಆಹಾರದ ಒಂದು ಸೇವನೆ ಕಡಿಮೆ ಇರ್ಬೋದು, ಅದರಿಂದಾಗಿ ಆ ಥರ ಕಡಿಮೆ ಇರ್ಬೋದು. ಬಟ್ ಈ ಇವತ್ತಿನ ಹೇಳಿ, ಈಗ ನೀವು ಕೆಲವೊಂದು ಟೈಮಲ್ಲಿ ಈಗ ಹೈಯರ್ ಅಗ್ನಿ ಸೀರಿಯಸ್ ಆದಾಗ ಅದು ಪಾರ್ಟ್ ರಿಮೂವ್ ಮಾಡಿ ಕಂಡೀಷನ್ ಇದ್ದಾಗ ತೆಗಿಲೇಬೇಕಾಗತ್ತೆ, ಇಲ್ಲಾಂತಂದರೆ ಅದು ಸ್ಪ್ರೆಡ್ ಆಗುತ್ತೆ, ಜೀವನಕ್ಕೆ ಅಪಾಯ ಆಗುತ್ತೆ. ಮತ್ತು ಇನ್ನೊಂದು ಕೆಲವೊಂದು ಕ್ಯಾನ್ಸರ್ ಅಲ್ಲ ಅಂತ ಒಂದು ಕಂಡೀಷನ್ ಹೇಳಿದೆ ನಾನು, ಪ್ರೋಸ್ಟೇಟ್ ಗ್ರಂಥಿಯ ಹಿಗ್ಗುವಿಕೆ ಅಂತೇಳಿ. ಸೊ ಆ ಕಂಡೀಷನಲ್ಲಿ ಕೂಡ ಅದು ಏನಾಗಿರುತ್ತೆ, ನಾರ್ಮಲ್ ಯೂರಿನ್ ಬರೋ ತೆಗಿಲೇಬೇಕಾಗೋಂಥ ಒಂದು ಅನಿವಾರ್ಯತೆ ಬರುತ್ತೆ. ಹಲೋ, ಹಲೋ, ನಮಸ್ಕಾರ ಮೇಡಮ್ ಅವ್ರೆ. ನಮಸ್ತೆ, ತಮ್ಮ ಹೆಸರು ಹೇಳ್ರಿ, ಎಲ್ಲಿಂದ ಕರೆ ಮಾಡ್ತೀರಿ? ಶ್ರೀಕಾಂತ್ ಹಾದಿಮನಿ, ಶಿರಹಟ್ಟಿಯಿಂದ ಕೇಳ್ರಿ. ಡಾಕ್ಟ್ರೆ, ಹೇಳಿ. ಈ ಆಗಾಗ ಮೂತ್ರ ಉರಿಯಕ್ಕೆ ಈ ಕ್ಯಾನ್ಸರ್ ರೋಗಕ್ಕೆ ಕಾರಣ? ಮೂತ್ರ ಉರಿ ಅನ್ನೋದು ಯೂಶ್ವಲಿ ಇನ್ಫೆಕ್ಷನ್ ಅಲ್ಲ ಕಾಣಿಸುವಂತ ಒಂದು ತೊಂದರೆ, ಬಟ್ ಇನ್ಫೆಕ್ಷನ್ ಆಗೋಕ್ಕೆ ಕಾರಣ ಒಂದು ಗ್ರಾಂತಿ ದೊಡ್ಡದಾಗಿರುತ್ತೆ. ಒಂದೊಂದು ಸತಿ ವಯಸ್ಸಾದವರಲ್ಲಿ, ಮೋರ್ ದೆನ್ ನಾನು ಹೇಳಿದೆ 60 ವರ್ಷಕ್ಕಿಂತ ಜಾಸ್ತಿ ಇದ್ದವರಲ್ಲಿ ಅವಾಗ ಕೋ ಎಕ್ಸಿಸ್ಟಿಂಗ್ ಕ್ಯಾನ್ಸರ್ ಇರೋ ಚಾನ್ಸಸ್ಸು ಇದೆ, ಆದರೆ ಕಡಿಮೆ. ಅದೇ ಅದನ್ನು ಸ್ವಲ್ಪ ಇವ್ಯಾಲ್ಯುಯೇಟ್ ಮಾಡಿ ಹೇಳಬೇಕಾಗತ್ತೆ. ಆ ಥರ ನಿಮಗೆ ಮುಂಚೆ ನಿಮ್ಮ ವಂಶದಲ್ಲಿ ಯಾರಿಗಾದರೂ ಇತ್ತು ಅಂತಂದರೆ, ನಿಮ್ಮ ತಂದೆಗೆ ಅಥವಾ ನಿಮ್ಮ ಅಣ್ಣ ತಮ್ಮಂದ್ರಿಗೆ ಯಾರಿಗಾದ್ರು ಇದ್ದರೆ ಅದು ಸ್ವಲ್ಪ ಹೈ ರಿಸ್ಕ್ ಇರುತ್ತೆ, ನೀವು ಸ್ವಲ್ಪ ಚೆಕಪ್ ಮಾಡಿಸ್ಕೋಬೇಕಷ್ಟೇ. ಮಾಡಿಸ್ಕೊಂಡ್ರೆ ಗೊತ್ತಾಗತ್ತೆ, ಅದೇನು ವರಿ ಮಾಡಬೇಕಾರ ಅಂತ ಕಂಡೀಷನ್ ಏನಲ್ಲ. ಧನ್ಯವಾದಗಳು. ಆಯ್ತು, ನಮಸ್ಕಾರ. ಹಲೋ, ಹಲೋ, ಹಲೋ, ತಮ್ಮ ಹೆಸರು ಹೇಳ್ರಿ, ಎಲ್ಲಿಂದ ಕರೆ ಮಾಡ್ತೀರಿ? ಮಂಜುನಾಥ್ ನಾಡಿಗರ್ ಅಂತ ಹೇಳ್ಬಿಟ್ಟು, ಇಲ್ಲಿ ಹಳೆ ಹುಬ್ಳಿಯಿಂದ ಹೇಳಿ. ಆದ್ರೆ ಇವತ್ತು ಗ್ಯಾಸ್ಟ್ರಿಕ್ ಬಗ್ಗೆದಲ್ರಿ ವಿಷಯ? ಇಲ್ಲ ಇಲ್ಲ, ಇದು ಪ್ರೋಸ್ಟೇಟ್ ಗ್ರಂಥಿಯ ಸಮಸ್ಯೆ, ಗ್ಯಾಸ್ಟ್ರಿಕ್ ಅಲ್ಲ. ಹಲೋ, ಹಲೋ, ಹಲೋ ಮೇಡಮ್. ಹಲೋ, ನೀವು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಿಮ್ಮ ಹೆಸರು ಹೇಳ್ರಿ. ಗೋಕಾಕ್ ತಾಲೂಕು ಚಾಗಿನಟ್ಟಿಯಿಂದ ಮಾತಾಡ್ತೀನಿ. ತಮ್ಮ ಹೆಸರು? ಹಲೋ, ನಿಮ್ಮ ಪ್ರಶ್ನೆ ಕೇಳ್ರಿ ಡಾಕ್ಟರ್. ಹಲೋ, ಕೇಳುಗರಲ್ಲಿ ವಿನಂತಿ, ನಿಮ್ಮ ರೇಡಿಯೋ ಸೆಟ್ಟಿಂದ ದೂರ ಇರ್ರಿ. ಸಿಗ್ನಲ್ ಸರಿಯಾಗಿ ಎಲ್ಲಿ ನಿಮ್ಮ ಮೊಬೈಲ್ ಸಿಗ್ನಲ್ ಸರಿಯಾಗಿ ಬರ್ತದೋ ಅಲ್ಲಿಂದ ನೀವು ಕರೆ ಮಾಡ್ರಿ. ಕರೆ ಮಾಡುವಾಗ ಓಡಾಡಬೇಡ್ರಿ, ನಿಮ್ಮ ಮಾತುಕತೆ ಸರಿಯಾಗಿ ಇರುವುದಿಲ್ಲ. ಹಲೋ, ಹಲೋ, ಹಲೋ ಮೇಡಮ್. ಹಲೋ, ತಮ್ಮ ಹೆಸರು, ಎಲ್ಲಿಂದ ಫೋನ್ ಮಾಡ್ತೀರಿ? ವಿಜಯಪುರ ಜಿಲ್ಲೆ ಬವಳೇಶ್ವರ ತಾಲೂಕಿಂದ ಸುತ್ತಗುಂಡಿಯಿಂದ ವೆಂಕಣ್ಣ ಅಂತ ಮಾತಾಡೋದು ಮೇಡಮ್. ಕೇಳ್ರಿ, ವೆಂಕಣ್ಣ ಡಾಕ್ಟರ್ ಇದ್ದಾರೆ. ಹಲೋ ಸರ್. ಹಾಂ ಹೇಳಿ. ಸುಗರ್ಕ ಇದಕ್ಕೆ ಏನರ ಸಂಬಂಧ ಐತೆ? ಹೌದು, ಅದು ಒಂದು ಸಕ್ಕರೆ ಕಾಯಿಲೆಯಲ್ಲಿ ಏನಾಗುತ್ತೆ, ಕೆಲವೊಬ್ಬರಿಗೆ ಯೂರಿನ್ ಜಾಸ್ತಿ ಪಾಸ್ ಆಗ್ತಾ ಇರತ್ತೆ. ಸೊ ಆ ಸಕ್ಕರೆ ಕಾಯಿಲೆಯಲ್ಲಿ ಇದು ಪ್ರೋಸ್ಟೇಟ್ ಗ್ರಂಥಿಯ ಒಂದು ಕಾಯಿಲೆಗಳಿಗೆ ಅದೊಂದು ನಾವು ಇದು ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಒಂದು ಕಾಣಿಸ್ಕೊಳ್ಳೋಂಥ ಲಕ್ಷಣಗಳು ಸಿಮಿಲರ್ ಆಗಿರುತ್ತೆ. ಬಟ್ ಅದನ್ನು ನೀವು ಬ್ಲಡ್ ಚೆಕಪ್ಪಲ್ಲಿ ಮಾಡಿದಾಗ ನಿಮಗೆ ಅದು ಶುಗರ್ ಪ್ರಾಬ್ಲಮ್ಮು ಅನ್ನೋದು ಈಸಿಲಿ ಗೊತ್ತಾಗ್ಬಿಡತ್ತೆ. ಆ ಶುಗರ್ ಕಂಟ್ರೋಲ್ ಮಾಡಿಕೊಂಡ್ರೆ ಅದು ಏನು ಪ್ರೋಸ್ಟೇಟ್ ಗ್ರಂಥಿಗೆ ಸಿಮಿಲರ್ ಆಗಿ ಕಾಣುವಂಥ ಲಕ್ಷಣಗಳು ಏನೈತೆ ಅದು ಆಟೋಮೆಟಿಕ್ಲಿ ಹೋಗ್ಬಿಡುತ್ತೆ. ಬೈ ಚಾನ್ಸ್ ಅದು ಅವಾಗಲೂ ಹೋಗಲಿಲ್ಲ ಅಂತಂದರೆ ಅದು ಒಂದು ಸತಿ ಚೆಕಪ್ ಮಾಡಿ ನೋಡ್ಸ್ಕೊಳ್ಬೇಕು, ತೋರಿಸ್ಕೋಬೇಕು. ಹಲೋ ಹಲೋ ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ, ಯಾರು ಕರೆ ಮಾಡ್ತಾ ಇದ್ದೀರಿ? ಸರ್, ನಾವು ಬಾಗಲಕೋಟೆಯಿಂದ ಬಸವರಾಜ್ ಅಂತ ಮಾತಾಡ್ತಾ ಇರೋದು. ಹೇಳಿ ಬಸವರಾಜ್. ನಮ್ಮ ತಂದೆಯವರು 80 ವರ್ಷ ವಯಸ್ಸು. ಅವರಿಗೆ ಒಂದು ಕೆಲವೊಂದು 7 ವರ್ಷದಿಂದ ಪ್ಯಾಂಕ್ರಿಯಸ್ ಇದು ಸರಿ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಇಶ್ಯೂ ಇದೆ. ಅದಕ್ಕೊಂದು ಟ್ಯಾಬ್ಲೆಟ್ ತಗೋತಾರೆ, ಡೈನಾಪ್ರೆಸ್ 0.4 mg ಟ್ಯಾಬ್ಲೆಟ್ ತಗೋತಾ ಇದ್ದಾರೆ. ಸರಿ. ಅವರು ಸದ್ಯಕ್ಕೆ ಅಂತಂದ್ರೆ ಅವ್ರ ಮೇನ್ ಪ್ರಾಬ್ಲಮ್ ಅಂತಂದ್ರೆ ಸರ್, ಅವ್ರಿಗೆ ಡೇ ಟೈಮಲ್ಲಿ ಮೂತ್ರ ವಿಸರ್ಜನೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ತುಂಬಾ ಒಂದು 10 mL 20 mL ಮಾತ್ರ ಹೋಗುತ್ತಂತೆ. ಆದ್ರೆ ಮತ್ತೆ ಗ್ಲಾಕೋಮಾಗೆ ಟ್ಯಾಬ್ಲೆಟ್ ಇದು ಡ್ರಾಪ್ಸ್ ಇದೆ. ಇದು ಅವ್ರಿಗೆ ರಾತ್ರಿ ಹೊತ್ತಲ್ಲಿ ಅವ್ರಿಗೆ ಮೂತ್ರ ವಿಸರ್ಜನೆ ಜಾಸ್ತಿ ಆಗುತ್ತೆ. ಅಂದ್ರೆ ಅವ್ರಿಗೆ ಗ್ಲಾಕೋಮಾ ಇದನ್ನ ಕಣ್ಣು ಸ್ವಲ್ಪ ಆಲ್ಮೋಸ್ಟ್ 90% ವಿಸಿಬಿಲಿಟಿ ಕಡಿಮೆ ಆಗಿರೋದ್ರಿಂದ ತೊಂದರೆ ಆಗುತ್ತೆ ಅಲ್ಲ. ಅದಕ್ಕೆ ಮತ್ತೆ ಅವ್ರಿಗೆ ಇದು ಡೇ ಟೈಮಲ್ಲಿ ಹೋಗೋದ ಇಶ್ಯೂ ಇರೋದ್ರಿಂದ ಟ್ಯಾಬ್ಲೆಟ್ ನೀವು ತಗೋತಾ ಇದ್ದೀರಲ್ಲ ಡೈನಾಪ್ರೆಸ್, ಅದು ಕರೆಕ್ಟ್ ಸರಿಯಾಗಿದೆ. ಎಲ್ಲಿ ತನಕ ಅವ್ರದ್ದು ಲಕ್ಷಣ ಸಿಂಪ್ಟಮ್ಸ್ ಅಂತ ನಾವೇನು ಹೇಳ್ತೀವಿ, ಅದು ಮೆಡಿಸಿನ್ ಟ್ಯಾಬ್ಲೆಟ್ಸ್ ಇಂದ ಕಂಟ್ರೋಲ್ ಅಲ್ಲಿ ಇರತ್ತೆ, ಅಲ್ಲಿ ತನಕ ನೀವು ಮೆಡಿಸಿನ್ ಅಲ್ಲೇ ಅದನ್ನ ಕಂಟಿನ್ಯೂ ಮಾಡಿ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ಬೋದು. ಬಟ್ ಯಾವಾಗ ಈಗ ಮೂತ್ರ ಡೇ ಟೈಮಲ್ಲೂ ಕೂಡ ಜಾಸ್ತಿ ಹೋಗ್ತಾ ಇಲ್ಲ, ಯೂರಿನ್ ಕಂಪ್ಲೀಟ್ ಬ್ಲಾಕ್ ಆಗ್ತಾ ಇದೆ, ಆ ಥರ ಏನಾದರೂ ಅನಿಸ್ತಾ ಇದ್ರೆ ಅವ್ರಿಗೆ ಆಪರೇಷನ್ ಮಾಡಬೇಕಾಗಿರುವಂಥ ಒಂದು ಸನ್ನಿವೇಶ ಬರುತ್ತೆ. ಯಾಕಂತಂದರೆ ಅದು ನೀವು ಟ್ಯಾಬ್ಲೆಟು ಜಾಸ್ತಿ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಬ್ಲಾಕ್ ಕಂಟಿನ್ಯೂ ಪರ್ಸಿಸ್ಟಿಂಗ್ ಇದೆ ಅಂತಂದರೆ ಕಿಡ್ನಿಗೆ ಅಫೆಕ್ಟ್ ಮಾಡೋಕೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆ ಥರ ಏನಾದರೂ ಸನ್ನಿವೇಶ ಕಾಣಿಸ್ತಿದೆ ಅಂತಂದರೆ ಅದಕ್ಕೆ ಡೆಫಿನೆಟಿವ್ ಟ್ರೀಟ್ಮೆಂಟ್ ಆಪರೇಷನ್ ಮಾಡಿ ನೋಡಿ ತೆಗಿಬೇಕಾಗತ್ತೆ. ಅವ್ರ ಕಂಡೀಷನ್ನ ನಾವು ಅಸೆಸ್ಮೆಂಟ್ ಮಾಡ್ಕೊಂಬಿಟ್ಟು ವಯಸ್ಸಾಗಿದ್ರೂ ಕೂಡ 80 ವರ್ಷ ಇದ್ದರೂ ಕೂಡ ಆಪರೇಷನ್ ಮಾಡೋಕ್ಕೆ ಸಾಧ್ಯತೆಗಳು ಇದೆಯಾ ಇಲ್ವಾ ಅದನ್ನೆಲ್ಲ ನಾವು ಚೆಕಪ್ ಮಾಡಿ ಸಾಧ್ಯತೆ ಇದ್ದರೆ ಆಪರೇಷನ್ ಮಾಡಿಸ್ಕೊಂಡು ಸರಿ ಮಾಡಿಸ್ಕೋಬೋದು. ಅಬ್ಸ್ಟ್ರಕ್ಷನ್ ಏನಿರುತ್ತೆ ಮೂತ್ರ ಬರೋ ಪ್ಯಾಸೇಜ್ ಅಲ್ಲಿ ಅದನ್ನ ರಿಲೀವ್ ಮಾಡಬೇಕು. ಮತ್ತೆ ಕಣ್ಣಿನ ಸಮಸ್ಯೆ ನೀವು ಕಣ್ಣಿನ ಡಾಕ್ಟರ್ ಜೊತೆನೂ ಟಚ್ ಅಲ್ಲಿ ಇರಬೇಕು. ಹಲೋ ಮೇಡಮ್, ನಾ ರಾಘವೇಂದ್ರ ಕಟ್ಟಿ ಅಂತ. ಎಲ್ಲಿಂದ ಕರೆ ಮಾಡ್ತೀರಿ ಸರ್? ಹುಬ್ಬಳ್ಳಿಯಿಂದ ಮೇಡಮ್. ನನಗೆ ಡಾಕ್ಟ್ರಿಗೆ ಮಾತಾಡ್ಬೇಕು. ಹೇಳಿ ಕೇಳ್ರಿ ಡಾಕ್ಟ್ರೇ. ಹೇಳಿ ರಾಘವೇಂದ್ರ ಅವರು. ನಮಸ್ಕಾರ. ನಾನು ರಾಘವೇಂದ್ರ ಕಟ್ಟಿ ಅಂತ ಹುಬ್ಳಿಯಿಂದ. 63 ಇಯರ್ಸ್ ಇಂದ ಏಜ್. ನನಗೆ ರಾತ್ರಿ ಯೂರಿನೈಸೇಷನ್ ಜಾಸ್ತಿ ಆಗುತ್ತೆ. ನಾನು ಡಯಾಬಿಟಿಕ್ ಪೇಷಂಟ್, ಅದಕ್ಕೆ ಟ್ರೀಟ್ಮೆಂಟ್ ಎಲ್ಲ ತಗೋತಾ ಇದ್ದೀನಿ. ಮೊನ್ನೆ ಇದನ್ನ ಟೆಸ್ಟ್ ಮಾಡಿಸಿದ್ವಿ, ಕಿಡ್ನಿ ಅವ್ರ ಕಡೆ ಹೋಗಿದ್ದೆ. ಅವರ ಇಲ್ಲ ನೀವು ಟೆಸ್ಟ್ ಮಾಡಿದ್ರು ಅಲ್ಟ್ರಾಸೌಂಡ್ ಮಾಡ್ತೀವಿ ಅಂದ್ರೆ ಅದ್ರಾಗೇನೋ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಅಂತ ಬಂತು ಸರ್. ಹೌದು. ಎಷ್ಟು ಸೈಜ್ ಕೊಟ್ಟಿದ್ದಾರೆ? PSA ಮಾಡಿಸಿದೆ. PSA 0.1 ಇದೆ ಸರ್. ನಾರ್ಮಲ್. ನಾರ್ಮಲ್ ಇದೆ ಅಂದ್ರು. ಅದಕ್ಕೆ ಈಗ ಅದು ಯಾವ್ದೋ ಆಯುರ್ವೇದಿಕ್ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಆಯುರ್ವೇದಿಕ್ ಟ್ಯಾಬ್ಲೆಟ್ ತಗೋತಾ ಇದ್ದೀನಿ. ಅದಕ್ಕೆ ಇವರು ವೆಂಕಟ ರಮಣ್ ಹೆಗಡೆ ಅಂತಿದ್ದಾರಲ್ಲ. ಆಯ್ತು, ಅದ್ ನಿಮ್ದು ಇಂಪ್ರೂವ್ಮೆಂಟ್ ಇದೆ ಅಂತಂದ್ರೆ ನೋಡಿ, ನಾವು ಮೆಡಿಕಲ್ ಮೆಡಿಸಿನ್ಸ್ ನಾವು ಕೊಡೋದು ಟ್ಯಾಬ್ಲೆಟ್ಸ್ ಡಿಫ್ರೆಂಟ್ ಇರತ್ತೆ. ಬಟ್ ಅದು ಪ್ರೋಸ್ಟೇಟ್ ಎಂದಾಜ್ ಆಗಿದ್ರೆ ನೀವು ಅದನ್ನ ಫರ್ದರ್ ಸ್ಪೆಷಲ್ ಟೆಸ್ಟ್ ಏನಿರುತ್ತೆ ಅವನ್ನೆಲ್ಲ ಸ್ವಲ್ಪ ಮಾಡಿಸಿ, ಯೂರಿನೈ ಬರೋ ಪ್ಯಾಸೇಜ್ ಅಲ್ಲಿ ಏನಾದರೂ ಬ್ಲಾಕ್ ತರ ಅನಿಸ್ತಾ ಇದೆ ಅಂತಂದ್ರೆ ನಾವು ಕೆಲವೊಂದು ಮೆಡಿಸಿನ್ಸ್ ಹೇಳ್ತೀವಿ. ಅದರಿಂದ ನಿಮ್ಮ ಏನ ನೀವು ಹೇಳ್ತಿದ್ರಲ್ಲ ಪ್ರಾಬ್ಲಮ್ಸ್ ಅದೆಲ್ಲ ಸಾಲ್ವ್ ಆಗುತ್ತೆ ಮೆಜಾರಿಟಿ. ಅದು ಪುನರ್ನವಾದಿ ಕಷಾಯ ಟ್ಯಾಬ್ಲೆಟ್ ಅಂತ ನಾನು ತಗೊಂಡಿದ್ದೀನಿ. ಯಾವ್ದು ಅಲೋಪತಿಕ್ ಯಾವ್ದು ತಗೊಂಡಿಲ್ಲ ನಾನು. ಹೌದು ಅಲ್ಲ, ನನ್ಗೆ 15-20 ದಿವಸ ಅಥವಾ 1 ತಿಂಗಳಿಗೆ ಈ ಎಡೆ ಪಕ್ಕಿಯಲ್ಲಿ ನೋವು ಬರುತ್ತೆ. ಲೆಫ್ಟ್ ಸೈಡ್. ಅದೇ ಅದೇ, ಅದು ಬೇರೆ ಸಮಸ್ಯೆ ಇರ್ಬೋದು. ಬಟ್ ಈಗ ನೀವು ಏನು ಹೇಳ್ತಿರೋ ಪ್ರೋಸ್ಟೇಟ್ ಸಮಸ್ಯೆಗೆ ನಿಮಗೆ ಅದರದ್ದು ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ, ನೀವು ಒಂದ್ಸರಿ ಚೆಕಪ್ ಮಾಡಿಸ್ಕೊಂಡ್ಬಿಟ್ಟು ಟ್ರೀಟ್ಮೆಂಟ್ ತಗೊಳ್ಳಿ ನಮ್ಮ ಹತ್ರ ಬಂದು. ಅಲೋಪತಿಕ್ ನಾವು ಸೋಮವಾರ ಬುಧವಾರ ಮತ್ತೆ ಶುಕ್ರವಾರ ಕಾರ್ಯಕ್ರಮದ ಕೊನೆಯಲ್ಲಿ ಎಲ್ಲ ಮಾಹಿತಿಗಳನ್ನ ಹೇಳ್ತೀವಿ, ನೀವು ಕೇಳ್ಕೊಟ್ರಿ. ಸರ್, ಈಗ ನೀವು ಪ್ರೋಸ್ಟೇಟ್ ಗ್ರಂಥಿಯ ಹಿಗ್ಗುವಿಕೆ ಅಂತ ಹೇಳಿದ್ರಿ, ಈ ಹಿಗ್ಗುವಿಕೆಗೆ ಯಾವ ಸನ್ನಿವೇಶಗಳಲ್ಲಿ ನೀವು ಶಸ್ತ್ರಚಿಕಿತ್ಸೆಯನ್ನ ಅಂದ್ರೆ ಸರ್ಜರಿಯನ್ನ ಮಾಡ್ತೀರಿ? ಹೌದು, ಇದು ಇವತ್ತಿನ ಒಂದು ಹೈಲೈಟ್ ಟಾಪಿಕ್ ಅಥವಾ ಒಂದು ಸಬ್ಜೆಕ್ಟ್ ಅಂತ ಹೇಳ್ಬೋದು. ಒಂದು ಕೆಲವೊಂದು ಪ್ರೋಸ್ಟೇಟ್ ಹಿಗ್ಗುವಿಕೆಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡಬೇಕಾಗಿರೋಂಥ ಅನಿವಾರ್ಯತೆ ಒಂದು ಸಿಚುವೇಶನ್ ಬರುತ್ತೆ. ಸೊ ಅದು ಯಾರಿಗೆ ರಿಕರೆಂಟ್ ಆಗಿ ಯೂರಿನಲ್ ಇನ್ಫೆಕ್ಷನ್ ಆಗಿರುತ್ತೆ ಅವರು ಮೊದಲನೇದಾಗಿ, ಎರಡನೇದಾಗಿ ಯಾರಿಗೆ ಯೂರಿನ್ ಕಟ್ಕೊಂಡ್ಬಿಟ್ಟಿರತ್ತೆ, ಅದು ಪೈಪ್ ಆಗಿರ್ತಾರೆ, ತೆಗಿತಾರೆ, ಮೆಡಿಸಿನ್ ಕೊಟ್ಟಿರ್ತಾರೆ, ತೆಗೆದ್ಮೇಲೆ ಮತ್ತೆ ಕೂಡ ಅದು ಯೂರಿನ್ ಬ್ಲಾಕ್ ಆಗಿಬಿಟ್ಟಿರತ್ತೆ, ಅಂಥವರಲ್ಲಿ ಆಪರೇಷನ್ ಮಾಡಬೇಕಾಗತ್ತೆ. ಇನ್ನು ಕೆಲವೊಬ್ಬರಿಗೆ ಅದು ಬ್ಲಾಕಿಂದಾಗಿ ಮೂತ್ರಕೋಶದಲ್ಲಿ ಕಲ್ಲಾಗ್ತವೆ, ಆ ಸಿಚುವೇಷನಲ್ಲೂ ಆಪರೇಷನ್ ಬೇಕಾಗತ್ತೆ. ಇನ್ನು ನಾಲ್ಕನೇದಾಗಿ ಕೆಲವೊಬ್ಬರಿಗೆ ಯೂರಿನಲ್ಲಿ ರಕ್ತಸ್ರಾವ ಆಗ್ತಿರತ್ತೆ, ಅದು ಒಂದೊಂದ್ಸತಿ ಕಂಟ್ರೋಲಲ್ಲಿ ಬರಲ್ಲ ಟ್ಯಾಬ್ಲೆಟ್ಸಿಂದ ಎಲ್ಲ. ಸೊ ಆ ಥರ ಕಂಡೀಷನಲ್ಲಿ ನಾವು ಆಪರೇಷನ್ ಮಾಡಬೇಕಾಗತ್ತೆ. ಇನ್ನು ಕೆಲವೊಬ್ಬರಿಗೆ ಬ್ಲಾಕ್ ಇದ್ದಾಗ ಕಿಡ್ನಿ ಫಂಕ್ಷನ್ಗೆ ಎಫೆಕ್ಟ್ ಆಗಿ ಕಿಡ್ನಿ ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅವರಲ್ಲೂ ಕೂಡ ಆಪರೇಷನ್ ಮಾಡೋದು ಒಂದು ಅನಿವಾರ್ಯತೆ. ಇನ್ನು ಕೊನೆಯದಾಗಿ ಕೆಲವೊಬ್ಬರಿಗೆ ಈ ಮೆಡಿಸಿನ್ಸ್ ನಾನೇನು ಹೇಳಿದೆ ಮೆಡಿಕಲ್ ಟ್ರೀಟ್ಮೆಂಟ್ ಅಂತ, ಅದನ್ನು ಕೊಟ್ಟರೆ ಅದು ಎಫೆಕ್ಟಿವ್ ಇರಲ್ಲ, ಅದು ಫೇಲ್ ಅಂತ ಹೇಳ್ಬೋದು ನಾವು. ಸೊ ಆ ಥರ ಸನ್ನಿವೇಶನಲ್ಲೂ ಕೂಡ ಆಪರೇಷನ್ ಮಾಡುವಂಥದ್ದೊಂದು ಅನಿವಾರ್ಯತೆ ಇರುತ್ತೆ. ಹಲೋ, ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ? ನಾವು ಮುದ್ದೂರು ತಾಲೂಕು ಹೊಸಕೋಟಿಂದ ರೀ. ಕೇಳ್ರಿ ಪ್ರಶ್ನೆ ಡಾಕ್ಟರ್ಗೆ. ಅದ ನಮ್ಮ ಮೊಮ್ಮಗ 2.5 ವರ್ಷದ ಮೊಮ್ಮಗ ಅದಾನ ರೀ, ಅವ್ನು ಸ್ವಲ್ಪ ಯೂರಿನ್ ಸ್ವಲ್ಪ ಮಾಡೋದನ್ನ ತ್ರಾಸ ಆಗದ್ರಿ. ಹೌದು, ಅದು ಯೂಶಲಿ ಇದು ಪ್ರೋಸ್ಟೇಟ್ ಗ್ರಂಥಿಗೆ ಸಂಬಂಧಪಟ್ಟದ್ದಲ್ಲ, ಬಟ್ ನೀವು ಇಲ್ಲಿ ನಮ್ಮ ಹತ್ರ ಬಂದು ತಪಾಸಣೆ ಮಾಡಿಸ್ಕೋಬೋದು. ಪಿಡಿಯಾಟ್ರಿಕ್ ಸರ್ಜರಿ ಅಂತ ಡಿಪಾರ್ಟ್ಮೆಂಟು ಕೂಡ ಇದೆ, ಅಲ್ಲೂ ಕೂಡ ತೋರಿಸ್ಕೋಬೋದು. ಹಾಂ ಸರ್. ಹಾಂ, ಅಂದರೆ ಚಿಕ್ಕ ಮಕ್ಕಳು ವಿಭಾಗಕ್ಕೆ ಹೋದರೆ ಚಿಕಿತ್ಸೆ ಸಿಗ್ತದ ಅಂತ ಹೇಳ್ತಾರೆ ನಿಮಗೆ ಡಾಕ್ಟರ್? ಆಯ್ತು ಸರ್. ನಮಸ್ತೆ. ನಮಸ್ಕಾರ. ಹಲೋ, ನಮಸ್ಕಾರ ಮೇಡಮ್ ರೀ. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ? ನಾನು ನಿಪ್ಪಾನಿಂದ ಶಿವಾನಂದ ವಸೂರಾಗಿ ಮಾತಾಡ್ತಾ ಇದ್ದೇನೆ. ಅವರಿಗೆ ನನ್ನ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಆಗಿದೆ ಮತ್ತು ಒಂದು 4 ಕಿಡ್ನಿ ಸ್ಟೋನ್ ಬಗ್ಗೆ ನಾನು ಇದ್ದು ರೀ, ಅದರಲ್ಲಿ 3 ಕಿಡ್ನಿ ಸ್ಟೋನ್ ಕಿಡ್ನಿ ಸ್ಟೋನ್ ಬಿದ್ದವ್ರೆ. ಆದ್ರೆ ಈಗ ಯಾವ ಯಾವ್ದಕ್ಕೆ ಯೂರಿನಲ್ಲಿ ಪ್ರಾಬ್ಲಮ್ ಬರ್ತೈತೆ ಸರ್, ಅವಾಗ ಕಂಟ್ರೋಲ್ ಆಗಂಗಿಲ್ಲ, ಮತ್ತೆ ಇದು ಯಾವ ಕಾರಣದಿಂದ ಆಗ್ತೈತ್ರಿ, ಮತ್ತೆ ಅದಕ್ಕೆ ಯಾವ ಉಪಾಯ ಐತ್ರಿ? ಅದು ಕಿಡ್ನಿ ಸ್ಟೋನ್ ಅದು ಅದು ಸಪರೇಟ್ ಪ್ರಾಬ್ಲಮ್, ಅದನ್ನ ಇನ್ನೊಂದ್ಸರಿ ವಿಷಯದಲ್ಲಿ ಕವರ್ ಮಾಡ್ತೀವಿ, ಅಥವಾ ನೀವು ನಮ್ಮ ಆಸ್ಪತ್ರೆಗೆ ಬಂದು ಮೀಟ್ ಆಗಿ ಕಿಡ್ನಿ ಸ್ಟೋನ್ ಬಗ್ಗೆ ಡೆಫಿನೆಟಿವ್ ಟ್ರೀಟ್ಮೆಂಟ್ ಹೇಳ್ಕೊಡ್ತೀವಿ. ಇದು ಪ್ರೋಸ್ಟೇಟಿಗೆ ಸಂಬಂಧಪಟ್ಟದ್ದಲ್ಲ, ಅದು ಇನ್ನೊಂದ್ಸತಿ ಬಂದು ನೀವು ನಮ್ಮನ್ನು ಮೀಟ್ ಆಗಿ ಅಲ್ಲಿ ಹೇಳ್ತೀವಿ. ಆಯ್ತು. ಹಲೋ, ಎಸ್ ಡಿ ಎಂ ಡಾಕ್ಟರ್ ಆರೋಗ್ಯ ಸಂವಾದ, ನಿಮ್ಮ ಪ್ರಶ್ನೆ ಕೇಳ್ರಿ. ಎಲ್ಲಿಂದ ಕರೆ ಮಾಡ್ತೀರಿ, ಯಾರು ಮಾತಾಡೋದು ಅಂತ ಹೇಳ್ರಿ? ಅಲ್ಲಾಭಕ್ಷ ಅವರ, ನೀವು ಸ್ವಲ್ಪ ರೇಡಿಯೋದಿಂದ ಮುಂದೆ ಬಂದು ಪ್ರಶ್ನೆ ಕೇಳ್ರಿ. ಆಯ್ತು. ಅಂದ್ರೆ ನಮ್ಗೆ ಒಂದಕ್ಕೆ ಮಾಡ್ಬೇಕಾದ ಎಂದಂಗೆ ಬರ್ತೈತ್ರಿ, ಡಾಕ್ಟರ್ ತೋರಿಸಿದವ್ರಿ ಅವ್ರು ಇರ್ಬಿಡೋ ಡಿ ಅಂತ ಗುಳಿಗೆ ಕೊಟ್ಟಿದ್ದಾರೆ, ಅದನ್ನು ತಗೊಂಡ್ರೆ ಆಗ್ತೈತ್ರಿ, ಇಲ್ಲಾಂದ್ರೆ ಸ್ವಲ್ಪ ತ್ರಾಸ ಆಗ್ತದೆ. ಹೌದು. ಅಲ್ಲ ಭಕ್ಷರ್, ನಿಮ್ಮ ವಯಸ್ಸು ಎಷ್ಟು? ನಮ್ಮ 65 ಸರ್. ಅದೇ ಈ ವಯಸ್ಸಲ್ಲಿ ಸಾಮಾನ್ಯವಾಗಿ ಕಾಣಿಸುವಂತಹದ್ದು ತೊಂದರೆ ಅಂತ ನಾವು ಆಲ್ರೆಡಿ ಹೇಳಿದೆ. ಸೊ ಅದಕ್ಕೋಸ್ಕರ ನೀವು ಏನದು ಮೆಡಿಸಿನ್ಸ್ ತಗೋತಿದ್ರಲ್ಲ ಅದು ಕರೆಕ್ಟ್ ಅದೇ, ಅದನ್ನು ಕಂಟಿನ್ಯೂ ಮಾಡಿ. ಎಲ್ಲಿ ತನಕ ನಿಮಗೆ ಮೆಡಿಸಿನ್ನಿಂದ ನಿಮ್ಮದು ಏನು ಸಿಂಪ್ಟಮ್ಸ್ ಸ್ವಲ್ಪ ಕಂಟ್ರೋಲ್ ಇದೆ ಅಂತಂದರೆ ಅಲ್ಲಿ ತನಕ ಕಂಟಿನ್ಯೂ ಮಾಡ್ಬೋದು. ಏನು ಪ್ರಾಬ್ಲಮ್ ಇಲ್ಲ ಸರ್? ಇಲ್ಲ ಇಲ್ಲ, ಅದು ರೆಗ್ಯುಲರ್ ಚೆಕಪ್ ಮಾಡಿಸ್ಕೋತಾ ಇರಿ 3 ತಿಂಗಳಿಗೆ ಒಂದ್ಸತಿ. ಹಾಗಾದರೆ ಜಾಸ್ತಿ ಏನಾದರೂ ಆಗ್ತಾ ಇದೆ, ಮೆಡಿಸಿನ್ ವರ್ಕ್ ಆಗ್ತಾ ಇಲ್ಲ ಅಂದರೆ ಅದು ಆಪರೇಷನ್ ಬೇಕಾಗತ್ತೆ. ಸರ್ ಮತ್ತೆ ಹಾಸ್ಪಿಟಲ್ಗೆ 35 mm ಅಂತ ಬಂದಿತ್ತು ಸರ್. ಹೌದು ಹೌದು, ಇರಲಿ, ವಯಸ್ಸು ನಾವು ಪೂರ್ತಿ ಎಲ್ಲ ಪ್ರೋಸ್ಟೇಟ್ ಗ್ರಂಥಿ ಸೈಜ್ ಮೇಲೆ ಆಪರೇಷನ್ ಮಾಡಲ್ಲ, ಅದು ನಿಮಗೆ ತೊಂದರೆ ಜಾಸ್ತಿ ಆಗಿದೆ ಅದರಿಂದ ಆದರೆ ಅಂತ ಮಾತ್ರ ನಾವು ಆಪರೇಷನ್ ಅಡ್ವೈಸ್ ಮಾಡ್ತೀವಿ. ಯೂಶುವಲಿ ಓಕೆ. ಹಲೋ, ಹಲೋ ಸರ್, ನಮಸ್ತೆ ಮೇಡಮ್. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಫೋನ್ ಮಾಡ್ತೀರಿ? ನಾನು ಲಾಲ್ ಮೊಹಮ್ಮದ್ ಅಂತ, ಗುಲ್ಬರ್ಗ ಜಿಲ್ಲೆ ಶಾಬಾದ್ ತಾಲೂಕು ಹಂಸನಾಳಿಯ ಗ್ರಾಮದಿಂದ ಲಾಲ್ ಮೊಹಮ್ಮದ್ ಅಂತ ಮಾತಾಡ್ತೀನಿ. ಕೇಳ್ರಿ ಲಾಲ್ ಮೊಹಮ್ಮದ್ ಅವರ ಪ್ರಶ್ನೆ. ಸರ್ ನಮಸ್ತೆ. ಸರ್ ನಮಸ್ತೆ ಲಾಲ್ ಮೊಹಮ್ಮದ್ ಅವರ. ಸರ್ ಇದು ಆರೋಗ್ಯವಂತ ಮನುಷ್ಯನು ನೀರು ಎಷ್ಟು ಲೀಟರ್ ಕುಡಿದ್ರೆ ಒಳ್ಳೇದು ಮತ್ತೆ ಎಷ್ಟು ಯೂರಿನ್ ಪಾಸ್ ಆದ್ರೆ ಒಳ್ಳೇದು? ಜನರಲಿ 2-3 ಲೀಟರ್ ಅಂತೂ ಮಿನಿಮಮ್ ಕುಡಿಬೇಕು, ಬಟ್ ಒಂದು ದಿನಕ್ಕೆ ಅಟ್ಲೀಸ್ಟ್ 2 ಲೀಟರ್ ಯೂರಿನ್ ಪಾಸ್ ಮಾಡಬೇಕು. ಇದು ಒಂದು ಜನರಲ್ ಕ್ವಶನ್ನ, ಬಟ್ ಇದು ಒಂದು ಸಾಮಾನ್ಯವಾಗಿ ಎಲ್ಲರಿಗೂ ಒಂದು ಗೊತ್ತಿರಬೇಕಾಗಿದ್ದಂಥ ಒಂದು ಮಾಹಿತಿ. ಹತ್ತತ್ರ 2-3 ನಾರ್ಮಲ್ಲ ಕುಡಿಬೋದು, ಹತ್ತತ್ರ 2 ಲೀಟರ್ ಅವ್ರು ಯೂರಿನ್ ಪಾಸ್ ಮಾಡಬೇಕು. ಕೆಲವೊಬ್ಬರಿಗೆ ಕಿಡ್ನಿ ಫೇಲಿಯರ್ ಇರುತ್ತೆ, ಹಾರ್ಟ್ ಫೇಲಿಯರ್ ಇರುತ್ತೆ, ಆ ಥರ ಕಂಡೀಷನಲ್ಲಿ ಸ್ವಲ್ಪ ಕಡಿಮೆ ತಗೊಳ್ಬೇಕಾಗತ್ತೆ. ಇಲ್ಲ ಕೆಲವೊಬ್ರು ನೀರು ಜಾಸ್ತಿ ಕುಡಿತಾರಲ್ಲ ಸರ್, ಕೆಲವೊಬ್ಬರಿಗೆ ಯೂರಿನ್ ಜಾಸ್ತಿ ಪಾಸ್ ಆಗುತ್ತೆ. ಅಪ್ ಟು 2 ಲೀಟರ್ಸ್ ನಾರ್ಮಲ್, ಮೋರ್ ದ್ಯಾನ್ 4 ಲೀಟರ್ಸ್ ಯೂರಿನ್ ಪಾಸ್ ಮಾಡ್ತಿದ್ರೆ ಅದೊಂದು ಸ್ವಲ್ಪ ಅಬ್ನಾರ್ಮಲ್ ಕಂಡೀಷನ್, ಚೆಕಪ್ ಮಾಡಿಸ್ಬೇಕಾಗತ್ತೆ. ಹಲೋ ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ ಹಲೋ, ಹಾ ರೀ, ನಾವು ಶೋಭಾ ಪಾಟೀಲ್ ಅಂತ ಮುಂಡ್ರಿಗಿಂತ ಮಾತಾಡ್ತೀರಿ. ಶೋಭಾ ಪಾಟೀಲ್ರ ಇವತ್ತಿನ ವಿಷಯ ಪ್ರೋಸ್ಟೇಟ್ ಗ್ರಂಥಿಯ ಸಮಸ್ಯೆಗಳು. ನಮಸ್ಕಾರ ರೀ. ನಮಸ್ತೆ. ನಮ್ ಸರ್ ಕೈ ಕೊಡ್ರಿ. ಇದ್ದಾರೆ, ಡಾಕ್ಟರ್ ಇದ್ದಾರೆ, ಕೇಳ್ರಿ. ಹೇಳಿ ಮಾ. ಹಲೋ ಸರ್, ನಮಸ್ತೆ. ನಮಸ್ತೆ, ಹೇಳಿ ಮಾ. ಸರ್, ನಮ್ಮ ಮಗ ಹಂಗೆ 10 ಇಯರ್ಸ್ ರೀ ಸರ್. ಅವನಿಗೆ ಸಮ್ಮರ್ ಸೀಸನ್ ಅಲ್ಲಿ ಹನಿ ಹನಿ ರಿಸರ್ಚ್ ಹೋಗ್ತಾವ್ ರೀ ಸರ್. ಅವಾಗ ಸ್ವಲ್ಪ ಹೀಟ್ ಆಗೈತಿ, ಅದು ಇದು ಅಂತ ಹೇಳಿ ಸ್ವಲ್ಪ ಕೋಲ್ಡ್ ಏನಾದ್ರು ಕುಡಿಸಿ ಸ್ವಲ್ಪ. ಯೂಶುವಲಿ ಹಾ, ಅದೇ ಇದು ಯೂರಿನ್ ಇನ್ಫೆಕ್ಷನ್ ಆಗಿರುವಂತ ಒಂದು ಕಂಡೀಷನ್ ಇರುತ್ತೆ. ಬಟ್ ಇದು ಪ್ರೋಸ್ಟೇಟ್ ಗ್ರಂಥಿಗೆ ಸಮಸ್ಯೆ ಇರಲ್ಲಮ್ಮ. ಸೊ ಅದು ಯೂರಿನ್ ಇನ್ಫೆಕ್ಷನ್ ಗೆ ಆಂಟಿಬಯೋಟಿಕ್ ತಗೊಂಡ್ರೆ ಸರಿ ಆಗತ್ತೆ. ಪ್ರತಿ ವರ್ಷನೂ ಬರುತ್ತೆ ಸರ್ ಅದು? ಹಂಗ? ಹೌದು ಹೌದು. ಹಾಗಾದ್ರೆ ಅದು ಒಂದ್ಸರಿ ಬಂದು ಚೆಕಪ್ ಮಾಡಿಸ್ಕೊಳ್ಳಿ, ಒಳಗಡೆ ಯೂರಿನ್ ಬರೋ ಪ್ಯಾಸೇಜ್ ಅಲ್ಲಿ ಏನಾದ್ರೂ ತೊಂದರೆ ಇದೆಯಾ ಅಂತ ಚೆಕಪ್ ಮಾಡ್ಬೇಕಾಗತ್ತಮ್ಮ. ಯೂರಾಲಜಿ ಸೆಕ್ಷನ್ ಅಂತ ಇರುತ್ತೆ, ಅಲ್ಲಿ ಬಂದು ತೋರಿಸಿ. ಅದು ನೋಡ್ಲಾರ್ದೆ ಹೇಳೋದು ಕಷ್ಟಮ್ಮ. ಅದನ್ನು ಕರ್ಕೊಂಬಂದು ತೋರಿಸಿ, ಅಲ್ಲಿ ನೋಡ್ಕೊಂಡ್ಬಿಟ್ಟು ತಪಾಸಣೆ ಮಾಡಿ ಹೇಳೋಣ. ಸರಿ ಸರಿ. ಹಲೋ ಹಲೋ ಹಲೋ, ಹಾಂ ಹೇಳಿ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ ಹಲೋ, ನಿಮ್ಮ ರೇಡಿಯೋ ಸೆಟ್ ಅನ್ನ ಸ್ವಲ್ಪ ದೂರ ಬಂದು ಮಾತಾಡಿ. ನಾವು ಕೃಷ್ಣ ಸದ್ರಿ ಅಂತ ದಾವಡಿಂದ ಮಾತಾಡೋದ್ರಿ. ನಮ್ದು ಯೂರಿನ್ ಸ್ವಲ್ಪ ಇನ್ಫೆಕ್ಷನ್ ಮೊದ್ಲಿಂದ ಐತ್ರಿ, ಒಂದ್ ವರ್ಷದಿಂದ. ಡಾಕ್ಟರ್ ತೋರಿಸಿದ್ವಿ, ಆ ಡಾಕ್ಟರ್ ಅದು ಸ್ವಲ್ಪ ಇದ್ರ ಯಾವ್ದೋ ಲೇಸರ್ ಕಿರಣದಿಂದ ಸ್ವಲ್ಪ ಇದ್ ಮಾಡ್ಬೇಕು ಅಂತಂದ್ರು. ಅದು ನ್ಯಾಚುರಲ್ ಆಗಿ ನೀರು ಜಾಸ್ತಿ ಕುಡಿದ್ರು ಹೋಗೈತಿ, ಕಡಿಮೆ ಆಕೈತಿ ಅಂತ ಆಟೋಮೆಟಿಕ್ ಅಂತಾರೆ. ಅದ್ ಹೆಂಗ್ ಕಡಿಮೆ ಆಕೈತಿ ಹೆಂಗ್? ಕೃಷ್ಣ ಅವ್ರ ವಯಸ್ಸು ಎಷ್ಟು? 48 ರೀ. 48. ಯೂಶುವಲಿ ನಿಮ್ಮ ಏಜ್ ಗ್ರೂಪ್ ಅಲ್ಲಿ ಪ್ರೋಸ್ಟೇಟ್ ಸಮಸ್ಯೆ ಬರೋದು ಕಡಿಮೆ? ಹಾ, ಇಲ್ಲ ಇಲ್ಲ, ಅಂದ್ರೆ ಯೂರಿನ್ ಪ್ರಾಸೆಸ್ ಅದು ಹೇಳತ್ತಿಂದ ಅದು ಸ್ವಲ್ಪ ಬ್ಲಾಕ್ ಆದಂಗಾಗಿತ್ತು, ಹಂಗಾಗಿ ಕೇಳಿದ್ರೆ ಡಾಕ್ಟರ್. ಆಯ್ತು, ಪರವಾಗಿಲ್ಲ. ಪ್ರೋಸ್ಟೇಟ್ ಗ್ರಂಥಿಯಿಂದ ಮಾತ್ರ ಯೂರಿನರಿ ಪ್ಯಾಸೇಜ್ ಅಲ್ಲಿ ಪ್ರಾಬ್ಲಮ್ ಇರಲ್ಲ, ಬೇರೆ ಪ್ರಾಬ್ಲಮ್ ಇರುತ್ತೆ. ಸೊ ನೀವು ಬಂದು ಪರೀಕ್ಷೆ ಮಾಡಿಸ್ಕೊಳ್ಳಿ. ಯಾವ ತೊಂದ್ರೆ ಅಂತ ಅದಕ್ಕೆ ಮಾಡಿಸಿದ್ದೆ. ಅದು ಲೇಸರ್ ಕಿರಣದಿಂದ ನಾನು ಆಪರೇಷನ್ ಮಾಡ್ಬೇಕು ಲೈಟ್ ಆಗಿ, ಒಂದು 2 ತಾಸಿಂದ ಆಕೈತಿ ಅಂತಂದಿದ್ರು. ಓಕೆ, ಆಯ್ತು. ಮತ್ತೆ ಹಾಗಾದ್ರೆ ಅದನ್ನ ಯಾವ ಕಂಡೀಷನ್ ಅಂತ ನೋಡ್ಕೊಂಡ್ಬಿಟ್ಟು ಅದಕ್ಕೆ ಅಪ್ರೋಪ್ರಿಯೇಟ್ ಟ್ರೀಟ್ಮೆಂಟ್ ಹೇಳ್ತೀವಿ ಇನ್ನೊಂದ್ಸರಿ ಬಂದು ತೋರಿಸಿ. ಇಲ್ಲ, ಅದು ಯಾವುದು ನೀರಿಂದ ಎಲ್ಲ ಸಮಸ್ಯೆಗಳು ಸರಿ ಆಗಲ್ಲ. ಯಾವ್ದು ಸಮಸ್ಯೆ ಅಂತ ನೋಡಿ ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಕೊಡಬೇಕು. ಹಲೋ ಹಲೋ ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ತಮ್ಮ ಹೆಸರು? ಡಾಕ್ಟರ್ ಪ್ರಶ್ನೆ ಕೇಳ್ರಿ, ಸಮಯ ಕಡಿಮೆ ಅದೇ, ಚುಟುಕಾಗಿ ನಿಮ್ ಪ್ರಶ್ನೆ ಕೇಳ್ರಿ. ಮಂಗಳಪ್ಪ ಅವರ ಪ್ರಶ್ನೆ ಕೇಳ್ರಿ. ನಿಮ್ ಹೆಸರು, ನಿಮ್ಮ ವಯಸ್ಸು ಎಷ್ಟು ಹೇಳ್ರಿ? ಅದೇ ನಿಮ್ದು ಏಜ್ ಗ್ರೂಪ್ ಅಲ್ಲಿ ಇದು ಪ್ರೋಸ್ಟೇಟ್ ಸಮಸ್ಯೆ ಕಾಮನ್ ಆಗಿರುವಂತ ಒಂದು ಸಮಸ್ಯೆ. ಸೊ ನೀವು ಒಂದೊಂದ್ಸತಿ ಜಾಸ್ತಿ ನೀರು ಕುಡಿದ್ರೆ ಅದಕ್ಕೆ ಪ್ರಕಾರವಾಗಿ ಯೂರಿನ್ ಪಾಸ್ ಆಗ್ಲಿಕ್ಕಿಲ್ಲ. ಸೊ ನೀವೇನು ಅರ್ಜೆಂಟ್ ಆಗಿ ಬರುತ್ತೆ ಆ ಥರ ಏನು ಹೇಳ್ತಿರಲ್ಲ, ಅದು ಅದು ರೋಗದ ಒಂದು ಲಕ್ಷಣ. ಸೊ ನೀವು ಬಂದು ಭೇಟಿಯಾಗಿ ಅದಕ್ಕೆ ಕಂಡೀಷನನ್ನ ನಾವು ನೋಡ್ಕೊಂಡ್ಬಿಟ್ಟು ಅದಕ್ಕೆ ಟ್ರೀಟ್ಮೆಂಟನ್ನು ನಿಮ್ಗೆ ಹೇಳ್ತೀವಿ. ಅದು ಮೆಡಿಸಿನ್ ಇಲ್ಲ ಅಥವಾ ಟ್ರೀಟ್ಮೆಂಟ್ ಇಲ್ಲ ಅಂದರೆ ಸರಿ ಆಗೋದಿಲ್ಲ. ಹೌದು ಹೌದು, ಅದು ನಿಮಗೆ ಇದು ಪ್ರೋಸ್ಟೇಟ್ ಗ್ರಂಥಿಯ ಹಿಗ್ಗುವಿಕೆ ಅಂತ ಏನು ಹೇಳಿದೆ ಅದ್ರದ್ದು ಲಕ್ಷಣ ಅದು. ಸೊ ನೀವು ಬಂದು ತೋರಿಸ್ಕೊಳ್ಳಿ, ಅದು ಟ್ರೀಟ್ಮೆಂಟ್ ಬೇಕಾಗತ್ತೆ ನಿಮಗೆ. ಆತ್ಮೀಯ ಕೇಳುಗರೇ, ಪ್ರೋಸ್ಟೇಟ್ ಗ್ರಂಥಿಯ ಸಮಸ್ಯೆಗಳು ಈ ಕುರಿತಾಗಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟವರು ಡಾಕ್ಟರ್ ಮುರಳೀಧರ್ ಆಚಾರ್ ಅವರು. ಇವರು ನಿಮಗೆ ಸೋಮವಾರ, ಬುಧವಾರ ಮತ್ತು ಶನಿವಾರ ಎಸ್ ಡಿ ಎಂ ಆಸ್ಪತ್ರೆಯಲ್ಲಿ ಸಿಗ್ತಾರೆ. ದೂರವಾಣಿ ಸಂಖ್ಯೆ 0836 247 7112. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836 247 7112. ಈ ವಾರದ ಪ್ರಶ್ನೆ, ಪ್ರೋಸ್ಟೇಟ್ ಗ್ರಂಥಿಯ ಹಿಗ್ಗುವಿಕೆಗೆ ಯಾವ ಸನ್ನಿವೇಶಗಳಲ್ಲಿ ಶಸ್ತ್ರಚಿಕಿತ್ಸೆ ಅಂದರೆ ಸರ್ಜರಿಯ ಅವಶ್ಯಕತೆ ಇದೆ? ಪ್ರಶ್ನೆ ಇನ್ನೊಮ್ಮೆ, ಪ್ರೋಸ್ಟೇಟ್ ಗ್ರಂಥಿಯ ಹಿಗ್ಗುವಿಕೆಗೆ ಯಾವ ಸನ್ನಿವೇಶಗಳಲ್ಲಿ ಶಸ್ತ್ರಚಿಕಿತ್ಸೆ ಅಂದರೆ ಸರ್ಜರಿಯ ಅವಶ್ಯಕತೆ ಇದೆ? ಉತ್ತರವನ್ನು ನೀವು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳಿಸಬೇಕು. ವಿಳಾಸ ಪ್ರಾಂಶುಪಾಲರು, ಎಸ್ ಡಿ ಎಂ ಮೆಡಿಕಲ್ ಕಾಲೇಜ್, ಮಂಜುಶ್ರೀನಗರ, ಸತ್ತೂರು, ಧಾರವಾಡ. ಪಿನ್ ಕ್ರಮಾಂಕ 580009. ವಿಳಾಸ ಇನ್ನೊಮ್ಮೆ ಹೇಳ್ತೇನೆ, ಪ್ರಾಂಶುಪಾಲರು, ಎಸ್ ಡಿ ಎಂ ಮೆಡಿಕಲ್ ಕಾಲೇಜ್, ಮಂಜುಶ್ರೀನಗರ, ಸತ್ತೂರು, ಧಾರವಾಡ, ಪಿನ್ ಕ್ರಮಾಂಕ 5800009. ಕಾರ್ಯಕ್ರಮ